18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಶಿವಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಶ್ರುತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹುಟ್ಟೂರು ಯಾವುದು ತಾಯಿ ನಿಮ್ಮದು? ಸರ್, ನಮ್ಮದು ಆಲತ್ತೂರು ಗ್ರಾಮ, ಗುಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ತಂದೆ ತಾಯಿ ಏನು ಮಾಡ್ತಾರೆ? ತಂದೆ ತಾಯಿ ಕೃಷಿಕರು ಸರ್, ಇಬ್ಬರು ವ್ಯವಸಾಯ ಮಾಡ್ತಾರೆ. ಏನು ಹೆಸರು? ತಂದೆ ಹೆಸರು ಗೋವಿಂದಚಾರಿ, ತಾಯಿ ಹೆಸರು ಶಾಕಮ್ಮ. ಜಮೀನು ಎಷ್ಟಿದೆ? ನಮ್ಮ ತಂದೆ 4 ಎಕರೆ ಇದೆ ಸರ್. ಏನೇನು ಬೆಳೆ ಬೆಳೀತಾರೆ? ಫಸ್ಟು ಸರ್, ಬೆಜಿಲಲ್ಲಿದ್ದಾಗ ಅವರು ಎಲ್ಲ ಥರ ಹತ್ತಿ, ನೆಲಗಡಲೆ, ಚೆಂಡು ಹೂವು ಎಲ್ಲ ಮಾಡ್ತಾಯಿದ್ರು. ಪಂಪ್ ಸೆಟ್ ಆದಮೇಲೆ ಕಬ್ಬು, ಅರಿಶಿನ ಮತ್ತು ಶುಂಠಿ ಅದೆಲ್ಲ ಬೆಳೀತಾ ಇದ್ರು. ಇವಾಗಿಂತ ಇತ್ತೀಚೆಗೆ ತರಕಾರಿ ಜಾಸ್ತಿ ಬೆಳೀತಾ ಇದ್ದಾರೆ. ಏನೇನು ತರಕಾರಿ ಬೆಳೀತಾರೆ? ಎಲೆಕೋಸು, ಬೀನ್ಸು, ಟೊಮೆಟೊ, ಮೆಣಸಿಕಾಯಿ ಅದೆಲ್ಲ ಬೆಳೀತಾರೆ ಸರ್. 4 ಎಕರೆ ಜಮೀನು ತಂದೆ? ಹೌದು ಸರ್. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಸರ್, ಅಕ್ಕ, ಅಣ್ಣ, ನನ್ನ ಚಿಕ್ಕವಳು. ನೀವೇ ಕೊನೆಯವರು? ನನ್ನ ಚಿಕ್ಕವಳು. ಏನು ವಿದ್ಯಾಭ್ಯಾಸ ಶ್ರುತಿ ಅವರೇ? SSLC ಸರ್. ಎಲ್ಲಿ ಓದಿದ್ರಿ? ಸರ್, 1-7 ಆಲತ್ತೂರಲ್ಲಿ ಓದ್ವಿ, 8-10 ನಮ್ಮ ಅತ್ತೆಯವರು ಗೋಪಾಲ್ಪುರ ಅಲ್ಲಿ ಓದಿದ್ದೆ. ಹೌದಾ? ಆಮೇಲೆ ಮುಂದೆ ಓದ್ಲಿಲ್ವಾ? ಇಂಟ್ರೆಸ್ಟ್ ತುಂಬ ಇತ್ತು ಸರ್, ಆದರೆ ಬಸ್ ನೋಡಿದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಅಂದರೆ ತಲೆ ಸುತ್ತ ಬರೋದು, ವಾಮಿಟ್ ಆಗೋದು, ಆ ಥರ ನನಗೆ ಅದು ಜರ್ನಿ ಆಗ್ತಾ ಇರಲಿಲ್ಲ. ಬಸ್ ನೋಡಿದ್ರೆ ಹಂಗಾಗೋದು? ಹಂಗಾಗುತ್ತಿತ್ತು, ವಾಮಿಟಿಂಗ್ ಜಾಸ್ತಿ ಆಗ್ತಾ ಇತ್ತು. ಇದಕ್ಕೋಸ್ಕರ ಡಿಸ್ಕಂಟಿನ್ಯೂ ಮಾಡಬೇಕಾಗಿತ್ತು. ಈಗೇನು ಅನ್ಸಲ್ವ ಆ ಥರ ಬಸ್ ನೋಡಿದ್ರೆ? ಇಲ್ಲ ಸರ್. ಈಗಲೂ ಸಮಸ್ಯೆನಾ? ಇಲ್ಲ ಸರ್, ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಸರ್, ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಅಂದರೆ ಓದಬೇಕಿತ್ತಲ್ಲ ಅಂತ ತಲೆನೋವು ಬರೋದು? ಇಲ್ಲ ಸರ್, ಆ ಥರ ಏನಿಲ್ಲ. ಆದರೆ ತುಂಬ ಆಸೆ ಇತ್ತು ನನಗೆ, ಜರ್ನಿ ನಾನು ತುಂಬ ಎದುರ್ಕೋತಿದ್ದೆ. ವಾಮಿಂಟ್ ಬಂದರೆ, ತಲೆ ಸುತ್ತು ಬಂದರೆ ಎಲ್ಲರೂ ಬಿತ್ಕೋತೀನೇನೋ ಅನ್ನೋ ಭಯದಲ್ಲಿ ಗುಂಡ್ಲುಪೇಟೆಗೆ ಹೋಗಬೇಕಾಗಿತ್ತು PUC ಮಾಡಬೇಕು ಅಂದರೆ. ಹಾಗಾಗಿ ಡಿಸ್ಕಂಟಿನ್ಯೂ. ಏನೇನು ವ್ಯವಸಾಯದ ಕೆಲಸದಲ್ಲಿ ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡ್ತಿದ್ರಿ? ಚಿಕ್ಕವಳಾಗಿದ್ದು ತುಂಬ ಸಹಾಯ ಮಾಡ್ತಿದ್ವಿ. ಅಂದರೆ ಶನಿವಾರ ಭಾನುವಾರ ಸಿಕ್ತು ಅಂದ್ರೇ ತೋಟ ಕೊಟ್ಟೋಗೋದು. ಅಲ್ಲಿ ನಮ್ಮ ಅಜ್ಜಿ ತರಕಾರಿ ಹಾಕೋರು, ಮೂಲಂಗಿ, ಸೊಪ್ಪು, ಅವ್ರಿಗೆ ತುಂಬ ಹೆಲ್ಪ್ ಮಾಡ್ಕೊಳ್ಳೋದು, ಮಣ್ಣನ್ನೆಲ್ಲ ಸರಿ ಮಾಡ್ಕೊಡೋದು, ಅದೆಲ್ಲ ತುಂಬ ಹೆಲ್ಪ್ ಮಾಡ್ತೀವಿ. ಮತ್ತು ಏನೇ ತರಕಾರಿ ಬಂದರೂ ಬಿಡಿಸ್ಕೊಡೋದು, ಅದ್ರ ಕಳೆ ತೆಗೆಯೋದು ಎಲ್ಲ ಮಾಡ್ತಿದ್ವಿ ಸರ್. ಹೋಗೋದು ಅಂದ್ರೇ ಒಂದು ಖುಷಿ. ಅಜ್ಜಿ ಸ್ಫೂರ್ತಿ ನಿಮಗೆ? ಅಜ್ಜಿ ತಾತ ತುಂಬ ಸ್ಫೂರ್ತಿ ಸರ್, ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ರು. ಅವ್ರ ವ್ಯವಸಾಯ ತುಂಬ ಚೆನ್ನಾಗಿತ್ತು ಸರ್. ನಿಮ್ಮ ಅಪ್ಪನೂ ಅಷ್ಟು ಚೆನ್ನಾಗಿ ಮಾಡಲ್ವಾ? ಅಂದರೆ ಈಗ ಅವರು ಸ್ವಲ್ಪ ಕೆಮಿಕಲ್ಲು, ಸ್ವಲ್ಪ ಗೊಬ್ಬರ ಆ ಥರ ಬಂದಿದ್ದಾರೆ. ನಮ್ಮ ತಾತ ಅದ್ಯಾವುದನ್ನು ಮಾಡಿದೆ, ತುಂಬ ಚೆನ್ನಾಗಿ ವ್ಯವಸಾಯ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅಜ್ಜಿ ತರಕಾರಿ ಬೆಳೀತಾ ಇದ್ದಿದ್ದು ಮಾರಕ್ಕೋ ಮನೆಗೋ? ಮಾರಕ್ಕೂ ಮಾರ್ತಿದ್ವಿ, ಮಾರಕ್ಕೆ ಅಂದರೆ ಬಂದು ತಗೊಂಡೋಗೋರು ಮನೆಯಲ್ಲೇ, ಬಟ್ ಮನೆಗೂ ಬಳಸ್ತಾ ಇದ್ವಿ ಸರ್. ಹೌದಾ? ಅಂದರೆ ಮನೆಗೆ ಏನು ಬೇಕೋ ಅದನ್ನು ಬೆಳೀತಾ ಇದ್ವಿ ಸರ್. ಅಜ್ಜಿ ಬೆಳೆಯೋರು, ಸೊಪ್ಪು ಜಾಸ್ತಿ ಹಾಕೋರು, ಮೂಲಂಗಿ ಆ ಥರ ತುಂಬ ಚೆನ್ನಾಗಿ ಮಾಡೋರು. ಯಾವ್ಯಾವ ಥರ ಸೊಪ್ಪು ಬೆಳೆಯೋರು? ಆವಾಗ ಜಾಸ್ತಿ ಸರ್ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು, ಕಿಲ್ಕಿರ ಅದೆಲ್ಲ ಜಮೀನೆಲ್ಲ ಸಿಗ್ತಾಯಿತ್ತು. ಜಾಸ್ತಿ ಬೆಳೆಸಿದ್ದು ಸಬ್ಸಿಗೆ ಕೊತ್ತಂಬರಿ ಸೊಪ್ಪು ಸರ್, ಅದೇ ತುಂಬ ಬೆಳೀತಾ ಇದ್ದ. ಮೂಲಂಗಿ ತುಂಬ ಇಷ್ಟ ಆಗ್ತಿತ್ತು, ಅದು ಜಾಸ್ತಿ ಆಗ್ತಾಯಿತ್ತು. ಹೀರೆಕಾಯಿ ಪಡಂಗಿ ಆವಾಗ ಎಲ್ಲರೂ ತಿಂತಾ ಇದ್ವಿ ಸರ್, ಇಷ್ಟ ಅಂತೆಲ್ಲ. ಊರಲ್ಲೂ ಎಲ್ಲ ತಗೊಂಡೋಗೋರು, ಆವಾಗ ತುಂಬ ಚೆನ್ನಾಗಿರ್ತಿತ್ತು, ಬಂದು ಮನೆಗೆ ತಗೊಂಡೋಗೋರು. ಬಳ್ಳಿ ತರಕಾರಿ ಯಾವ ಥರ ಬೆಳೆಯೋರು? ಚಪ್ರ ಹಾಕ್ತಾರೆ ಸರ್, ಚಪ್ರ ಹಾಕ್ತಾರೆ. ಬೀನ್ಸು, ಟೊಮ್ಯಾಟೋಗೆಲ್ಲ ಚಪ್ರ ಹಾಕಿ ಬಳ್ಳಿ ತರಕಾರಿ ಇವಾಗಲೂ ಬೆಳೀತಾರೆ ಸರ್. ಹೌದಾ? ಹೀರೆಕಾಯಿ ಹೇಳಿದ್ರಿ, ಆಮೇಲೆ ಇನ್ಯಾವ್ದು ಹೇಳಿದ್ರಿ? ಅದೆಲ್ಲ ನಮ್ಮ ಮನ್ ಬಳಕೆಗೆ. ಸೈಡಲ್ಲಿ ನಮ್ಮ ಅಜ್ಜಿ ಏನದು ತೇವ್ರಿ ಅಂತ ಬರುತ್ತಲ್ಲ ಸರ್, ಅಲ್ಲಿ ಸೈಡಲ್ಲಿ ಮರದ ಗಿಡಗಳಿಗೆ ಹಬ್ಸೋರು ಸರ್. ಅವಾಗ ತುಂಬ ಅಂದರೆ ಒಂದು 3-4 ಬರ್ತಿತ್ತು, ಅದು ಜಾಸ್ತಿ ಬರ್ತಾ ಇತ್ತು, ಸಿಗ್ತಾ ಇತ್ತು ಅದ್ರದ್ದು 4 ವರ್ಗೂ ಸಿಗ್ತಾ ಇತ್ತು ಅದ್ರದ್ದು. ಹೀರೆಕಾಯಿ, ಪಡವಲ್ಕಾಯಿ, ಕುಂಬಳಕಾಯಿನೂ ನೆಲದಲ್ಲೇ ಇರುತ್ತೆ, ಅದು ಸೈಡಲ್ಲಿ ಇರ್ತಾ ಇತ್ತು. ಮದುವೆ ಆಗಿದ್ದು ಎಲ್ಲಿಗೆ ತಾವು? ಚಾಮರಾಜನಗರ ಸರ್. ಅಲ್ಲಿ ಯಾವ ಊರು? ಚಾಮರಾಜನಗರ ಊರಲ್ಲೇ, ಅದೇ ಊರು ಸರ್. ಹೌದಾ? ಯಜಮಾನ್ರು ಏನು ಮಾಡ್ತಾರೆ? ಎಲೆಕ್ಟ್ರಿಷಿಯನ್ ಸರ್, ಕಾಂಟ್ರಾಕ್ಟರ್. ಹೌದಾ? ಮತ್ತು ಈಗ ನೀವು ವ್ಯವಸಾಯ ಮಾಡ್ತಿರೋದು ಎಲ್ಲಿ, ಯಾವ ಜಮೀನಲ್ಲಿ? ಆಲತ್ತೂರಲ್ಲಿ ಸರ್, ವ್ಯವಸಾಯನೂ 4 ವರ್ಷ ಆಯಿತು ಸರ್. ಹೌದಾ? ಜಮೀನು ತಗೊಂಡು ವ್ಯವಸಾಯ ಶುರು ಮಾಡಿರೋದು. ಹೌದಾ? ಅಂದರೆ ಅಪ್ಪ ಅಮ್ಮ ಇರೋ ಊರಲ್ಲೇ ನೀವು ಮತ್ತೆ ಅವರೇ ಅದನ್ನ ಮಾರ್ಬೇಕಾಗಿತ್ತು ಸರ್, ಹಂಗಾಗಿ ಅವರು ನನ್ಗೆ ಹೇಳಿದ್ರು ತಗೋತೀಯ ಅಂತ. ನನ್ಗೆ ನಮ್ದೇ ಜಮೀನು ಅನ್ನೋ ಖುಷಿಲಿ ತಗೊಂಡ್ವಿ ಸರ್. ಓಹೋ, ನಿಮ್ಮ ಜಮೀನ ನೀವೇ ತಗೊಂಡ್ರಿ? ಹೌದು ಸರ್. ಸರಿ ಸರಿ, ನಿಮ್ಮ ಬಗ್ಗೆ ಹೇಳಿ ಶಿವಮೂರ್ತಿಗಳೇ, ನಿಮ್ಮ ಹುಟ್ಟೂರೆಲ್ಲ ಯಾವುದು? ಸರ್ ನಮ್ಮದು ಚಾಮರಾಜನಗರ ಸರ್, ಚಾಮರಾಜನಗರ ಹುಟ್ಟೂರು ಸರ್ ನಮ್ಮದು. ನಿಮ್ಮ ತಂದೆ ತಾಯಿ ರೈತರ ಅಥವಾ ಬೇರೆ ಏನಾದ್ರು ಕಸಬು ಮಾಡ್ತಾ ಇದ್ರ? ನಮ್ಮ ತಂದೆ ಬಂದು ಅವರು ಅಂದರೆ ನಮ್ಮ ತಾತಂದು ರೈತಾಪಿ ಕುಟುಂಬನೇ ಸರ್. ನಮ್ಮ ತಂದೆ ನಮ್ಮ ತಾಯಿ ಮದುವೆ ಆದಮೇಲೆ ನಮ್ಮ ತಾತ ಬಂದು ಅವರು ಕೇಯಿ ಬಿಲ್ಲಿದ್ರು ಸರ್. ಅವರು ಮದುವೆ ಆದಮೇಲೆ ಏನು ಮಾಡೋರು, ನಮ್ಮ ತಾತ ನಮ್ಮ ತಂದೆಗೂ ಕೇಯಿ ಬಿಲ್ಲೆ ಕೆಲಸ ಕೊಡಿಸಿದ್ರು ಸರ್. ಅದರಿಂದ ಅವರು ಕೇಯಿ ಬಿಲ್ಲೆ ಇದ್ದಿದ್ದು ಸರ್. ಇನ್ನು ನಮ್ಮ ಚಿಕ್ಕಬ್ದಿರ್ ನಾಲ್ಕು ಜನ ಅವರೇ, ಅವರೆಲ್ಲ ಆರಂಭನೆ ಮಾಡೋದು ಸರ್ ಅವರು. ಹೌದಾ? ಆರಂಭ ಅಂದರೆ ನಿಮ್ಮದು ಚಾಮರಾಜನಗರದ ಹತ್ರ ಹಳ್ಳಿನಾ ಅಥವಾ ಚಾಮರಾಜನಗರ? ಇಲ್ಲ ಇಲ್ಲ ಸರ್, ಚಾಮರಾಜನಗರ ಸಿಟಿನೇ ಸರ್. ಜಮೀನು ಮಾಡ್ತಿರೋದು ಎಲ್ಲಿ ಮತ್ತೆ? ನಾವು ಮಾಡ್ತಿರೋದು ಆಲತ್ತೂರಲ್ಲಿ ಸರ್. ಹೌದಾ? ಆಲತ್ತೂರಲ್ಲಿ ಸರ್. ನಿಮ್ಮ ಚಿಕ್ಕಪ್ಪ ಅಂದರು? ಅವರು ಬನ್ನೂರು ಪಕ್ಕ ರಂಗನಾಥ್ಪುರ ಅಂತಿದೆ ಸರ್, ಅದು ನಮ್ಮ ತಂದೆ ಸ್ವಂತ ಊರು ಸರ್ ಅದು, ಅಲ್ಲಿ ಇದಿರೋದು ಸರ್. ಓಕೆ. ಗದ್ದೆ ಸರ್. ಅಂದರೆ ಟಿ ನರಸೀಪುರ ತಾಲೂಕು ಬನ್ನೂರು? ಹಾಂ, ಟಿ ನರಸೀಪುರ ತಾಲೂಕು ಬನ್ನೂರು ಸರ್. ಮತ್ತು ತಂದೆ ಇದ್ದಿದ್ದು ಚಾಮರಾಜನಗರ? ಹಾಂ ಸರ್, ಮದುವೆ ಆದಮೇಲೆ ಅವರು ಚಾಮರಾಜನಗರದಲ್ಲಿ ಸೆಟ್ಲ್ ಆದರು ಸರ್ ಅವರು. ಓಕೆ. ಈಗ ನೀವು ಎಲೆಕ್ಟ್ರಿಷಿಯನ್ ಅಂದರೆ ತಂದೆ ಇನ್ಫ್ಲೂಯೆನ್ಸ್ ಇರಬೇಕು ನಿಮಗೆ. ಹಾಂ ಸರ್, ಎಲೆಕ್ಟ್ರಿಕಲ್ ಅಂತಂದರೆ ನಮ್ಮ ಸೋದರ ಮಾವದಿನ ಮೂರು ಜನನೂ ಅವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಸರ್. ನಮ್ಮ ಸೋದರ ಮಾವನ ಹತ್ರನೇ ಕಲಿತು ನಾನು ಎಲೆಕ್ಟ್ರಿಕ್ ಇದಾಗಿದ್ದೆ ಸರ್. ಹೌದಾ? ಹಾಂ ಸರ್. ಏನೇನು ರಿಪೇರಿ ಮಾಡೋಕ್ಕೆ ಬರುತ್ತೆ ನಮಗೆ ಸರ್? ಅಂದರೆ ಮನೆ ಬಿಲ್ಡಿಂಗ್ಗಳು ವೈರಿಂಗ್ ಇದೆಲ್ಲ ಮಾಡ್ತೀವಿ ಸರ್. ಅಷ್ಟೇನಾ? ಅಷ್ಟೇ ಬಿಲ್ಡಿಂಗ್. ರಿಪೇರಿ ಇದು ಅಂತಂದರೆ ಇದ್ರದ್ದು ಇದು ಮಾಡಲ್ಲ ಸರ್, ಬರೀ ಬಿಲ್ಡಿಂಗ್ ಎಲೆಕ್ಟ್ರಿಕ್ ಹೊಸ ಬಿಲ್ಡಿಂಗ್ಗಳದ್ದು ಇದು ಮಾಡೋದು ಸರ್. ಅದೇ ಹೊಸದು ಹಳೆಯದು ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀವಿ ಸರ್. ಓಕೆ. ಎಲ್ಲ ಈ ಮೋಟ್ರು ಇದು ಮಾಡೋ? ಇಲ್ಲ, ಅದೆಲ್ಲ ಮಾಡಲ್ಲ ಸರ್. ಅಲ್ರಪ್ಪ, ವ್ಯವಸಾಯದಲ್ಲಿ ಪಂಪ್ ಸೆಟ್ಗೆ ಅದೆಲ್ಲ ನಾವೇ ಮಾಡ್ಕೋತೀವಿ. ಪವರ್ ಸಪ್ಲೈ ಕೊಡೋದು? ಹಾಂ ಸರ್, ಅದೆಲ್ಲ ನಾವೇ ಮಾಡ್ಕೋತೀವಿ ಸರ್. ಅದನ್ನೆಲ್ಲ ಮಾಡ್ತೀರಾ? ಮಾಡ್ತೀವಿ ಸರ್. ಮನೆ ಸಣ್ಣ ಪುಟ್ಟ ರಿಪೇರಿ ಕೆಲಸನೂ ನೀವೇ ಮಾಡ್ತೀರ? ಹಾಂ, ನಮ್ಮ ಜಮೀನಲ್ಲಿ ಎಲ್ಲ ಪ್ರತಿಯೊಂದು ಕೆಲಸನೂ ನಾವೇ ಮಾಡೋದು ಸರ್. ಏನೇನು ಮಾಡ್ಕೊಂಡಿದ್ದೀರಿ ಅಲ್ಲಿ? ಅಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ದೀವಿ ಸರ್ ಅಲ್ಲಿ, ಈ ಶನಿವಾರ ಭಾನುವಾರ ನಾವು ಹೋದ್ರೆ ಅಲ್ಲಿ ಇರೋಕ್ಕೆ, ಪ್ಲಸ್ ಆಮೇಲೆ ಎಲ್ಲ ತರಕಾರಿಗಳು ನಮ್ಮ ಮನೆ ಬಳಕೆಗೆ ಏನೇನು ಬೇಕೋ ಅಲ್ಲೇ ಬೆಳ್ಕೋತೀವಿ ಸರ್. ನಾವು ಅಲ್ಲೇ ಬೆಳ್ಕೊಂಡು ಪುನಃ ಪ್ರತಿಯೊಂದು ನಾವು ಯಾವುದು ಕೆಮಿಕಲ್ ಯೂಸ್ ಮಾಡಲ್ಲ ಸರ್, ಎಲ್ಲ ಮಾಮೂಲಿ ಆರ್ಗ್ಯಾನಿಕ್ಕಾಗಿ ಇದರಲ್ಲಿ ನಾವು ಯಾವುದು ಕಳೆ ಸಹಿತ ಇದಲ್ಲಿ ಮಾಡಲ್ಲ. ಈಗ ನಾವು ಸೋಲಾರ್ ಸುತ್ತ ಕಳೆಗಳಿಗೆ ಕಳೆ ಸಿಕ್ಕಾಬಿಟ್ಟೆ ಬೆಳೆದು ಬಿಡ್ತದೆ, ಅದಕ್ಕೆ ನಾವು ಗ್ರಾಸ್ ಕಟಿಂಗ್ ಮಿಷಿನ್ ಮಾಡಿಕೊಂಡಿದ್ದೀವಿ ಸರ್. ಆ ಗ್ರಾಸ್ ಕಟಿಂಗ್ ಮಿಷಿನಲ್ಲಿ ಅದನ್ನ ಸುತ್ತ ಕ್ಲೀನ್ ಮಾಡ್ಕೋತೀವಿ ಸರ್. ಪುನಃ ಎಲ್ಲೇ ಕಳೆ ಇದಾದರೂ ಎಲ್ಲ ಗ್ರಾಸ್ ಕಟಿಂಗ್ ಮಿಷಿನಲ್ಲೇ ಮಾಡಿಬಿಡ್ತೀವಿ ಸರ್. ನಮ್ಗೆ ಶನಿವಾರ ಭಾನುವಾರ ಹೋದ್ರೆ ಅದೇ ಕೆಲಸ ಇದು ಮಾಡಿದ್ವಿ ಸರ್. ಓಹೋ, ನೀವು ಶನಿವಾರ ಭಾನುವಾರದ ಕೃಷಿಕರ ಹಾಗಾದ್ರೆ? ಹಾಂ ಸರ್. ಬೇರೆ ದಿವಸ ಹೋಗಲ್ವಾ ಜಮೀನು ಕಡೆ? ಇಲ್ಲ ಸರ್, ಬೇರೆ ದಿನ ಅಂದರೆ ಮಧ್ಯೆ ಕೆಲಸ ಇದ್ದರೆ ಹೋಗ್ತೀವಿ ಸರ್, ಇಲ್ಲ ಅಂತಂದರೆ ಮೈಸೂರಲ್ಲಿ ಕೆಲಸ ಇರೋದ್ರಿಂದ ಮೈಸೂರಲ್ಲಿ ಇದಿರ್ತೀವಿ ಸರ್. ಈಗ 4 ಎಕರೆ ಜಮೀನು? ಇಲ್ಲ, ನಮ್ಮದು 3 ಎಕರೆ ಇರೋದು ಸರ್. 3 ಎಕರೆ? 3 ಎಕರೆ ಸರ್. ಸರಿ, ಅದಕ್ಕೆ ಬೋರ್ವೆಲ್ ಹಾಕ್ಸ್ಕೊಂಡಿದ್ದೀರಾ ಅಥವಾ ನೀರಿನ ಆಶ್ರಯ ಹೇಗೆ? ಇಲ್ಲ ಇಲ್ಲ ಸರ್, ಬೋರ್ವೆಲ್ ಹಾಕ್ಸ್ಕೊಂಡಿದ್ದೀವಿ ಸರ್. ಬೋರ್ವೆಲ್ ಹಾಕ್ಸ್ಕೊಂಡು? ನಿಮ್ಮ ಮಾವನವ್ರು ಹಾಕಿದ್ದ ನೀವು ಹಾಕಿ? ಇಲ್ಲ ಇಲ್ಲ ಸರ್, ನಮ್ಮ ಮಾವರ ಹತ್ರ ನಾವು ತಗೊಂಡಾಗ ಅದು ಬೆಜ್ಲು ಸರ್, ಏನೂ ಇರಲಿಲ್ಲ ಅಲ್ಲಿ, ಫುಲ್ ಖಾಲಿ ಜಮೀನು ಇತ್ತು ಸರ್. ನಾವು ತಗೊಂಡ ಮೇಲೆ ಅಲ್ಲಿಗೆ ನಾವು ಬೋರ್ ಹಾಕ್ಸಿ ಫಸ್ಟು ನಾವು ಬೋರ್ ಹಾಕ್ಸ್ದು ಸರ್. ಬೋರ್ ಹಾಕ್ಸಿದ್ಮೇಲೆ ಅಲ್ಲಿ ಹೋದಾಗ ಯಾವಾಗ ಬೋರ್ ಹಾಕಿದ್ದು? 2021 ಅಲ್ಲಿ ಸರ್. 2021 ಸರಿ ಬರಾಕ್ಸಿದೆ ಸರ್. ನಿಮಗೆ ವ್ಯವಸಾಯ ಮಾಡಬೇಕು ಅನ್ನೋ ಉತ್ಸಾಹ ಹೇಗೆ? ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದನೂ ವ್ಯವಸಾಯದ್ದು ತುಂಬ ಇದು ಸರ್. ನೀವು ಮಾಡ್ತಲೇ ಇರಲಿಲ್ವಲ್ಲ, ನಿಮ್ಮ ಅಪ್ಪನೂ ಅಲ್ಲ ಮಾಡ್ತಿರ್ಲಿಲ್ಲ ಅಂತಂದ್ರೆ ಸರ್ ನಾವು ಅಂದರೆ ನಮ್ಮ ತಂದೆ ಆಗ ಎಲ್ಲ ಆರಂಭ ಮಾಡ್ತಿದ್ರು ಸರ್, ಆಗ ಅವರು ಮದುವೆಗಿಂತ ಮುಂಚೆ ಆರಂಭನೇ ಮಾಡ್ತಿದ್ದೆ ಸರ್ ಅವರು ಊರಲ್ಲಿ. ಇನ್ನು ನಾವು ಊರಿಗೆ ಹೋದಾಗ ಅಲ್ಲಿ ಗದ್ದೆ ಅದೆಲ್ಲ ಗದ್ದೆ ಸೀಮೆ ಸರ್, ಅದು ಗದ್ದೆ ಬಯಲು. ನಾವು ಅಲ್ಲಿ ಹೋಗೋದಾಗ ಅಲ್ಲೆಲ್ಲ ನೋಡ್ತಿದ್ವಲ್ಲ ಸರ್, ನಮ್ಗೆ ಆಗಿಂದು ಅದೇನು ಕೃಷಿ ಅಂದರೆ ತುಂಬ ಇಂಟ್ರೆಸ್ಟ್. ನಿಮ್ಮ ವಿದ್ಯಾಭ್ಯಾಸ ಏನು? ನಾನು SLC ಓದಿರೋದು ಸರ್. ಶಿವಮೂರ್ತಿಗಳೇ? ಹಾಂ ಸರ್. SLCವರೆಗೂ ಓದಿದ್ರಾ? ಅಷ್ಟೇ ಸರಿ. ಮತ್ತು ಇದನ್ನೆಲ್ಲ ತರಬೇತಿ ಅಂದರೆ ಜೊತೆನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡು? ಹಾಂ, ಒಂದೊಂದು ಕೆಲಸ ಮಾಡ್ತಾ. ವೈರಿಂಗು ಮತ್ತೊಂದು ಎಲ್ಲ? ಹಾಂ, ಇದೆಲ್ಲ ಹಂಗೆ ಕಲ್ತಿರೋದು ಸರ್ ಇದು. ಹೌದಾ? ಮಾಡ್ತಾ ಮಾಡ್ತಾ ಕಲ್ತಿರೋದು ಸರ್. ಇವ್ರಿಗೂ ಹೇಳ್ಕೊಟ್ಟಿದ್ದೀರಾ ಶ್ರುತಿಯವ್ರಿಗೂ? ಅವ್ರಿಗೆ ಬರಲ್ಲ ಸರ್. ಸಣ್ಣ ಪುಟ್ಟ ರಿಪೇರಿ ಕೆಲಸಗಳ? ಇಲ್ಲ, ನನ್ನ ಮಕ್ಕಳು ಮಾಡ್ತಾರೆ ಸರ್ ಸಣ್ಣ ಪುಟ್ಟ ರಿಪೇರಿಗಳ. ಹೌದಾ? ಓಕೆ. ಈಗ ಜಮೀನು ಪೂರ್ತಿ ಖಾಲಿ ಇತ್ತು, ಏನು ಇರಲಿಲ್ಲ, ಬೆಜ್ಜಲ್ ಜಮೀನು. ಬೆಜ್ಜಲ್ ಜಮೀನು. ಮಣ್ಣು ಯಾವ ಥರ ಇತ್ತು ಸರ್? ಅದೊಂಥರ ಕರಳು ಮಣ್ಣು ಅಂತಂತಾರೆ ಸರ್. ಕರಳು ಮಣ್ಣು? ಕರಳು ಮಣ್ಣು ಅಂದ್ಬಿಟ್ಟು ಅಂದರೆ ನಿಮ್ಗೆ ಎಷ್ಟೇ ನೀರು ಬಿದ್ದರೂ ಸರ್ ಅದು ತುಂಬ ಫಾಸ್ಟಾಗಿ ಹಿಂಗೆ ಬಿಡುತ್ತೆ ಸರ್ ಅದು. ಬಣ್ಣ ಅದು ವೈಟ್ ಬಣ್ಣ ಸರ್. ವೈಟ್ ಅಂದ್ರೆ ಕಪ್ಪು ಬಿಳಿನ ಕೆಂಪು ಬಿಳಿನ ಹೇಗೆ? ಕೆಂಪು ಬಿಳಿ ಸರ್. ಕೆಂಪು ಬಿಳಿ ಅದು ನಮ್ಮ ಜಮೀನಲ್ಲಿ ನಾಲ್ಕು ತರ ಮಣ್ಣು ಇದೆ ಸರ್. ಒಂದೊಂದು ಮೂಲೆಯಲ್ಲಿ ಒಂದೊಂದು ತರ ಮಣ್ಣು. ಸರಿ, ಈಗ ಮೊದಲಿಗೆ ಬೋರ್ವೆಲ್ ಹಾಕ್ಸ್ಕೊಂಡ್ರಿ. ಬೋರ್ವೆಲ್ ಹಾಕ್ಸ್ಕೊಂಡ್ರಿ. ಈಗ ಬೋರ್ವೆಲ್ ಅಲ್ಲಿ ಎಷ್ಟು ನೀರು ಸಿಕ್ತು, ಎಷ್ಟಡಿ ಆಳದಲ್ಲಿ ನೀರು ಬಂತು? ನಮಗೆ ಅದು ಸ್ಟಾರ್ಟಿಂಗು 180 ಅಡಿಲಿ ಒಂದು ಸ್ವಲ್ಪ ನೀರು ಬಂತು ಸರ್. ತೇವಾಂಶ ಜಾಸ್ತಿ ಇದಾಯಿತು. 152ನೇದರಲ್ಲಿ ಒಂದು ಎಳೆ ಸಿಕ್ತು ಸರ್. ಪುನಃ 250ರಲ್ಲಿ ಇನ್ನೊಂದು ಎಳೆ ಸಿಕ್ತು ಸರ್. ಪುನಃ 300 ಚಿಲ್ಲರಲ್ಲಿ ಒಂದು ಸಣ್ಣ ಎಳೆ ಸಿಕ್ತು ಸರ್. ಮೂರೆಳೆ ಸಿಕ್ಕೈತೆ ಸರ್ ಅಲ್ಲಿ. ಓಕೆ ಓಕೆ. ಅಂದರೆ ಇಂಚ್ ಲೆಕ್ಕದಲ್ಲಿ ಹೇಳ್ತಾರಲ್ಲ, ಇಂಚ್ 2 ಇಂಚ್ ನೀರು ಬರುತ್ತೆ ಸರ್. 2 ಇಂಚ್ ನೀರು ಬರುತ್ತೆ. ಒಂದೇ ಬೋರ ಇರೋದು? ಒಂದೇ ಬೋರ್ ಸರ್. ಜಮೀನ್ ಸುತ್ತ ಬೇಲಿ ಹಾಕೊಂಡಿದ್ದೀರಾ? ಇದು ಸೋಲಾರ್ ಬೇಲಿ ಹಾಕಿದ್ವಿ ಸರ್. ಸೋಲಾರ್ ಬೇಲಿ ಹಾಕಿದ್ವಿ. ಸರಿ ಸರಿ. ಸೋಲಾರ್ ಬೇಲಿಗೆ ನೀವೇ ಖರ್ಚು ಮಾಡ್ಕೊಂಡ್ರ ಅಥವಾ ಯಾವ್ದಾದ್ರು ಯೋಜನೆ ನೆರವು? ಇಲ್ಲ ಇಲ್ಲ ಇಲ್ಲ ಸರ್, ನಾವು ಯಾವ್ದು ಯೋಜನೆಗೆ ಹೋಗಿಲ್ಲ ಸರ್. ನಾವೇ ಕಲ್ಲು ತರಿಸಿ ಅದು ಸಹಿತ ನಾವೇ ಮನೆ ಮಂದಿಯವರೆಲ್ಲ ಇದು ಮಾಡಿ ಅದು ಡಿಗ್ಗಿಂಗ್ ಮಿಷಿನ್ ತರಿಸ್ಬಿಟ್ಟು ಅದನ್ನ ಗುಂಡಿ ಹೊಡೆದು ನಾವೇ ಕಲ್ಲೆಲ್ಲ ಎತ್ತಿ ನಾವೇ ನೆಟ್ಕೊಂಡು ಸರ್. ನೀವು ಕಲ್ಲೆತ್ತಿದ್ರ ಶ್ರುತಿ ಅವರೇ? ಹೌದು ಸರ್, ಹೆಲ್ಪ್ ಮಾಡಿದ್ದೀನಿ, ತುಂಬ ಹೆಲ್ಪ್ ಮಾಡಿದ್ದೀನಿ. ಹೌದಾ? ನಾನು ಮಕ್ಕಳು ನಮ್ಮ ಜಮೀನ ಅಷ್ಟು ಕೆಲಸ, ನಾವು 4 ಜನ ಸೇರಿ ಮಾಡ್ತೀವಿ ಸರ್. ಹೌದಾ? ಹೌದು ಸರ್. ಯಾರನ್ನು ಕರ್ಕೊಳ್ಳಲ್ವಾ? ಇಲ್ಲ ಸರ್, ನಮಗೆ ಮಿಷಿನ್ ಆಗತ್ತೆ ಅಂದರೆ ಮಿಷಿನ್ ಕೊಂಡ್ಕೊಬಿಡ್ತೀವಿ, ಅಂದರೆ ಅದರ ಅನಿವಾರ್ಯ ಎಷ್ಟಿದೆ ಅದನ್ನು ನೋಡ್ಕೊಂಡು ಕೊಂಡ್ಕೋತೀವಿ. ಅದಿಲ್ಲ ಅಂತಂದರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೋತೀವಿ, ಶನಿವಾರ ಏನು ಕೆಲಸ ಮಾಡ್ಬೋದು, ಇವ ಏನು ಅಗತ್ಯ ಇದೆ, ಈ ವಾರ ಹೋದರೆ ಏನು ಮಾಡಬೇಕು ಅದೆಲ್ಲ ಫಸ್ಟೇ ಪ್ಲ್ಯಾನ್ ಮಾಡ್ಕೋತೀವಿ. ಅದ್ರ ಪ್ರಕಾರ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಸರ್. ಈಗ ಜಮೀನ್ ಖಾಲಿ ಇತ್ತು. ಹೌದು. ಗುಂಡಿ ಹೊಡೆಸಿ ಫಸ್ಟ್ ಕಲ್ಲು ಇಳಿಸ್ಬಿಟ್ಟು ಸೋಲಾರ್ ಬೇಲಿ ಮಾಡ್ಕೊಂಡ್ರಿ? ಇಲ್ಲ ಸರ್, ಪಂಪ್ ಸೆಟ್ ಫಸ್ಟ್ ಮಾಡ ಅಂದ್ರೆ ಬೋರ್ ತಗ್ಸಿದ್ವಿ. ಅದಾದ್ಮೇಲೆ ಹೇಳ್ತಿದ್ವಿ. ಓಕೆ ಸರ್. ಫಸ್ಟ್ ಮಾಡಿದ್ದು ನಾವು ಗೊತ್ತಿಲ್ಲದೆ ಬಳ್ಳಿ ಇಟ್ಕೊಂಡ್ವಿ ಸರ್, ಯಾಕಂದರೆ ಹಂದಿಗಳು ಬರ್ತವೆ, ನಿಮ್ಮ ಚಿಕ್ಕ ಚಿಕ್ಕ ಸಸಿ ತಗೋಬಿಡ್ತವೆ, ತೆಂಗಿನ ಸಸಿ ಹಾಕಬೇಕು ಅಂತ ಇದ್ದೀರಲ್ಲ ತಗೋಬಿಡ್ತವೆ. ಫಸ್ಟ್ ನೀವು ಸುತ್ತ ಒಂದು ತಂತಿ ಬಿಡಿ ಸಾಕು ಅಂತ ಹೇಳಿದ್ರು. ಸರಿ ಆಯಿತು, ತಂತಿ ತಾನೇ ಅಂದ್ಕೊಂಡು ನಾವೇ ಎಲ್ಲ ಸೇರಿಕೊಂಡು ಬಳ್ಳಿ ಇಟ್ವಿ ಸರ್ ಸುತ್ತ. ಫಸ್ಟು ಸುತ್ತ ನೆಟ್ಬಿಟ್ಟು ಸೋಲಾರ್ ತಂತಿ ಎಲ್ಲ ಇಲ್ಲ, ಫಸ್ಟ್ ತಂತಿ ಬಿಟ್ವಿ. ಅದಾದಮೇಲೆ ಅದೊಂದು 2 ವರ್ಷ ಇತ್ತು ಸರ್. ಆಮೇಲೆ ತಂತಿ ಅದು ಹಂದಿ ಬರೋಕ್ಕೆ ಶುರುವಾಯಿತು, ಆಮೇಲೆ ಸೋಲಾರ್ ತಂದು ಅದಕ್ಕೆ ಫಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಈ ವರ್ಷ ಮಾತ್ರ ಕಲ್ಲು ತಂದು ನೆಟ್ಟಿದ್ದು ಸರ್. ಬಳ್ಳಿ ಎಲ್ಲ ಮುಗ್ದೋಯ್ತು 3 ವರ್ಷಕ್ಕೆ, ನಗ್ತಾ ಬರ್ತು ಎಲ್ಲ, ಕಡ್ಡ ಪುಡಿ ಪುಡಿ ಆಗಕ್ಕೆ ಶುರುವಾಯಿತು. ಸೊ ಇನ್ನೇನು ಕಲ್ಲೇ ಹಾಕ್ಬಿಡೋಣ ಅನ್ಕೊಂಡು ಕಲ್ಲು ನೆಟ್ವಿ ಸರ್. ಓಕೆ. ಫಸ್ಟ್ ಬೆಳೆದಿದ್ದ ಬೆಳೆ ಏನು ನೀವು ನಿಮ್ಮ ಜಮೀನಲ್ಲಿ? ಫಸ್ಟು ತೆಂಗು ಹಾಕಿದ್ವಿ ಸರ್, ಅದೇ ಫಸ್ಟ್ ಬರಬೇಕು, ಅದು ನೆರಳಲ್ಲಿ ಬೆಳಿಬೇಕು ಅಂತ ಹೇಳಿದ್ರು ನಮ್ಮ ತಂದೆ. ಅದಕ್ಕೆ ಜೋಳ ಹಾಕಿದ್ವಿ, ಪೂರ್ತಿ ಜಮೀನು ಪೂರ ಜೋಳ ಹಾಕಿದ್ವಿ, ಏನು ದಪ್ಪ ಜೋಳ ಹಾಕಿದ್ವಿ. ಅದು ಬರೋ ಅಷ್ಟರಲ್ಲಿ ಇದು ಸ್ವಲ್ಪ ಗಿಡ ತೆಂಗು ಸ್ವಲ್ಪ ದೊಡ್ಡದಾಯ್ತು. ತೆಂಗಿನ ಸಸಿ ಎಲ್ಲಿಂದ ತಂದಿದ್ದು ಸರ್? ಕಬ್ಬಳ್ಳಿಯಿಂದ, ಅಲ್ಲೇ ಲೋಕಲ್ಲು, ಕಬ್ಬಳ್ಳಿ ಅನ್ನೋ ಊರಿಂದ ತಂದ್ವಿ ಸರ್. ಏನು ಧಾರಣೆ ಬಿತ್ತು ಒಂದು ಸಸಿಗೆ? ನಾವು ತಗೊಂಡಾಗ 50 ರೂಪಾಯಿ ಒಂದು ಸಸಿಗೆ. ಎಷ್ಟು ಸಸಿ ತಗೊಂಡ್ರಿ? 160 ಸಸಿ ಸರ್. ಹೌದಾ? ಕರೆಕ್ಟಾಗಿ ಹೇಳ್ತಿದ್ದಾರೇನ್ರಿ ಶಿವಮೂರ್ತಿಗಳೇ? ಇಲ್ಲ, ಒಂದು ಸಸಿಗೆ 100 ರೂಪಾಯಿ ಸರ್. ಅದು ಹೌದಾ? 100 ರೂಪಾಯಿ ಕೊಡ್ತೀವಿ. ಮತ್ತೆ ಇವ್ರು 50 ಅಂತ ದಶ ಆಗೈತೆ, ದುಡ್ಡು ನಾವು ಕೊಟ್ಟಿರ್ತೀವಿ ಅಲ್ಲ. ನೀವು ಮನೆಗೆ ಬಂದು 50 ಅಂತ ಹೇಳಿರ್ಬೋದೇನೋ. ಇಲ್ಲ ಇಲ್ಲ ಸರ್, ಜೊತೆಗೆ ಹೋಗಿದ್ವಿ ಸರ್. ಜೊತೆಲಿ ಹೋಗ್ತೀನಿ ಸರ್, ನಾವು ಏನೇ ಮಾಡಿದ್ರು ಜೊತೆಲೇ ಹೋಗಿ ಮಾಡೋದು ಸರ್. ಹೌದೇ? ಜೊತೆಲೇ ಮಾಡ್ತೀವಿ ಸರ್. ಅಂದ್ರೆ 50 ರೂಪಾಯಿ ಅಂತ ಅವ್ರಿಗೆ ಹೇಳಿ ನೀವು 50 ರೂಪಾಯಿ ಸರ್. ಅವರು 5 ವರ್ಷ ಆಯ್ತಲ್ಲ, ಅದು 100 ರೂಪಾಯಿ ಕೊಟ್ಬಿಟ್ಟು ಒಂದು ಸಸಿಗೆ ಪುಟ್ಟೆ ಗೌಡ್ರು ಅಂದ್ಬಿಟ್ಟು ಸರ್, ನಾಟಿ ಸಸಿಗಳು ತುಂಬ ಅವ್ರ ಹತ್ರ ಫೇಮಸ್ಸು, ಅವರಿಂದ ತಂದಿದ್ದು ಸರ್. ಆಯ್ತು, ಹೇಳಮ್ಮ ಮುಂದೇನು ಮಾಡಿದ್ರಿ? ಸಸಿ ತಾಮಂದ್ರಿ ಸರ್. ಜೋಳ ಒಂದು 3 ತಿಂಗಳು ಬೆಳೆ ಅಂತ ಹಾಕಿದ್ವಿ, 3 ತಿಂಗಳಿಗೂ ಮೇಲೆ ಜಾಸ್ತಿನೇ ಆಗೋಯ್ತು. ಅಂದರೆ ಅದಕ್ಕೆ ಏನು ಹಂದಿಗಳು ಜಾಸ್ತಿ ಬಂದು ಅದು ತೆನೆ ಬರ್ತಿದ್ದಂಗೆ ಬಂದು ಸೇರ್ಕೊಳ್ಳೋಕೆ ಶುರು ಮಾಡಿಬಿಟ್ವು. ಮತ್ತು ನಮಗೆ ಆ ಟೈಮ್ಗೆ ಅದನ್ನು ತೆಗಿಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಂಗಾಗಿ ಸ್ವಲ್ಪ 4 ತಿಂಗಳೇ ಆಯಿತು, ಒಟ್ಟಿಗೆ ಎಲ್ಲ ತೆಗೆದ್ವಿ, ಜೋಳ ಎಲ್ಲ ತೆಗೆದ್ಮೇಲೆ ಬಿಟ್ಬಿಟ್ವಿ ಸರ್. ಮತ್ತೇನು ಮಾಡೋಕ್ಕೋಗಲಿ, ಸಸಿ ನೋಡ್ಕೋತಾ ಇದ್ವಿ, ಸಸಿ ನೋಡ್ಕೋತಿದ್ವಿ. ಆಮೇಲೆ ಹಣ್ಣಿನ ಗಿಡ ಕೂರಿಸ್ಬೇಕು ಅಂತ ಅನ್ನೋದು ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಥರ ಹಣ್ಣು ಗಿಡಗಳನ್ನ ಮಧ್ಯದಲ್ಲಿ ಕೂರಿಸೋಣ. ತೆಂಗಿನ ಗಿಡಗಳಿಗೆ ನೀರು ಹೆಂಗೆ ಹಾಕ್ತಾ ಇದ್ರಿ? ಡ್ರಿಪ್ ಲೈನ್ ಸರ್. ಹನಿ ನೀರಾವರಿ? ಹನಿ ನೀರಾವರಿ ಸರ್. ಹೌದು ಸರ್. ಅದನ್ನು ನಾವೇ ಮಾಡ್ಕೊಂಡು? ನೀವೇ ಮಾಡ್ಕೊಂಡಿರೋದು? ಇಲ್ಲ ಸರ್, ಅದು ಒಂದು ಮಧ್ಯದಲ್ಲಿ ಮಾತ್ರ ಪೈಪಿಂದು ಏನಿದೆ ಅದನ್ನು ಬೇರೆಯವ್ರು ಬಂದು ಮಾಡಿಕೊಟ್ರು, ಇನ್ನು ನೆಕ್ಸ್ಟ್ದೆಲ್ಲ ಹಸ್ಬೆಂಡೇ ಮಾಡಿದ್ರು ಸರ್. ಹೌದಾ? ಹೇಳಿ ಶಿವಮೂರ್ತಿಗಳ ಸರ್, ಹೇಳಿ ಹೇಗೆ ಮಾಡ್ಕೊಂಡ್ರಿ ಹನಿ ನೀರಾವರಿ? ಹನಿ ನೀರಾವರಿ ಅಂದರೆ ನಮ್ಗೆ ಸ್ಟಾರ್ಟಿಂಗ್ ಅದರದ್ದು ಅಷ್ಟು ಗೊತ್ತಿರಲಿಲ್ಲ ಸರ್ ನನಗೆ ಮೊದಲು. ಆಮೇಲೆ ಏನು ಮಾಡಿದೆ ನಾನು ನಮ್ಮ ಅಲ್ಲಿ ನಮ್ಮ ಬೋರ್ ಬಿಟ್ರಲ್ಲ ಅವ್ರನ್ನೇ ಕರೆಸ್ಬಿಟ್ಟು ಪೈಪ್ ಲೈನ್ ಮಾಡಿಸ್ತೆ ಸರ್. ಆಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ವು ಅಂತಂದರೆ ಮಾಮೂಲಿ ಡ್ರಿಪ್ದು ಒಂದೊಂದು ಅಡಿಗೆ ಇದು ಬರುತ್ತೆ ಸರ್, ಅದು ತಂದು ಬರೀ ತೆಂಗಿಗೆ ಬಿಟ್ಟಿದ್ದು, ಅದು ಎಲ್ಲ ಕಡೆ ಉದ್ದಕ್ಕೂ ನೀರು ಬೀಳೋದ್ರಿಂದ ಕಳೆ ಸಿಕ್ಕಾಬಿಟ್ಟೆ ಜಾಸ್ತಿ ಬಂದ್ಬಿಡೋದು. ಆಮೇಲೆ ಇದು ಕಳೆ ಜಾಸ್ತಿ ಬರುತ್ತಲ್ಲ ಅಂತಂದ್ಬಿಟ್ಟು ಏನು ಮಾಡೋದು, ಪುನಃ ಪೈಪ್ ಲೈನ್ ಚೇಂಜ್ ಮಾಡೋದು ಸರ್. ಖಾಲಿ ಪೈಪ್ ಲೈನ್ ತಂದು ಬರೀ ಎಲ್ಲೆಲ್ಲಿ ಗಿಡಗಳಿರುತ್ತೆ ಅಲ್ಲಿಗೆ ಮಾತ್ರ ಬರೀ ನೀರಿಗೆ ಬೀಳಬೇಕು ಗುಂಡಿ ಆ ಥರ ಇದು ಮಾಡಿ ಅದು ಸಪ್ರೇಟಾಗಿ ಬೇರೆ ಮಾಡಿದ್ವು ಸರ್. ಅದು ಮಾಡಿದ್ಮೇಲೆ ನಮಗೆ ನೀರು ಸರಿ ಆಯಿತು ಸರ್, ಅದು ಕರೆಕ್ಟಾಗಿ ಅಲ್ಲೆಲ್ಲ ಕಳೆ ಕಮ್ಮಿ ಆಯಿತು, ಕಳೆ ಜಾಸ್ತಿ ಬರದೇ ಇದಾಯಿತು. ಏನು ಅಂತರದಲ್ಲಿ ಹಾಕ್ಕೊಂಡಿದ್ದೀರಿ ತೆಂಗು? 30-30 ಸರ್, ಸಾಲಿನ ಸಾಲ್ 30, ಗಿಡದಿಂದ ಗಿಡ ಗಿಡದಿಂದ 30-30 ಸರ್. ಈಗ ಯಾವ ರೀತಿ ನೆಟ್ಕೊಂಡ್ರಿ, ಗುಂಡಿ ಎಷ್ಟು ಹೊಡೆದಿದ್ರಿ, ಗುಂಡಿಗೆ ಏನು ಗೊಬ್ಬರ ಹಾಕಿದ್ರಿ? ಇಲ್ಲ ಸರ್, ಗುಂಡಿಗೆ ಏನು ಗೊಬ್ಬರ ಹಾಕಲಿಲ್ಲ ಸರ್. ನಾವು ಬರೀ ಮಾಮೂಲಿ ಒಂದು ಕಾಯಿ ಏನು ಕೂರುತ್ತೆ ಅಷ್ಟಕ್ಕೆ ಮಾತ್ರ ನಮಗೆ ಸ್ಟಾರ್ಟಿಂಗ್ ಅಷ್ಟು ಐಡಿಯಾ ಇರಲಿಲ್ಲ ಸರ್ ನಮಗೆ ಮೊದಲು. ಅದೇ ಬರೀ ಗುಂಡಿ ಬರೀ ಕಾಯಿ ಎಷ್ಟು ಬರುತ್ತೆ ಬರೀ ಅಷ್ಟು ಮಾತ್ರ ಗುಂಡಿ ಹೊಡೆದು ಇರುವೆಗಳು ಬಂದ್ಬಿಡ್ತದೆ ಅಂತಂದ್ಬಿಟ್ಟು ಪೋರೇಟ್ ಕಾಳ ಅಂತಂದ್ಬಿಟ್ಟು ಇದು ಮಾಡ್ತಾರೆ ಸರ್, ಅದು ಕೆಳಗಡೆ ಹಾಕಿ ಅದ್ರ ಮೇಲ್ಗಡೆ ಬರೀ ಸಸಿ ನೆಟ್ಟಿದ್ದು ಸರ್. ಹೌದಾ? ಹೌದು ಸರ್. ಏನು ಸಮಸ್ಯೆ ಆಗಿಲ್ವಾ? ಇಲ್ಲ ಸರ್, ನಮಗೆ ಸ್ಟಾರ್ಟಿಂಗು ಏನು ಸಮಸ್ಯೆ ಆಗಲಿಲ್ಲ ಸರ್. ಆಮೇಲೆ ನಮಗೆ ಯಾವಾಗ ಅಂತಂದರೆ ಒಂದು ಸ್ವಲ್ಪ ಬೆಳೀತಾ ಬೆಳೀತಾ ಬೆಳೀತಾ ಏನಾಯಿತು, ಒಂದು ವರ್ಷ ಆದಮೇಲೆ ಗೊಬ್ಬರ ಹಾಕ್ಸಿ ಅಂತ ಹೇಳಿದರು ಸರ್. ನಮಗೊಂದು ವರ್ಷ ಆದಮೇಲೆ ತಿಪ್ಪೆ ಗೊಬ್ಬರ ತರಿಸಿ ಹಾಕೋದು, ಅದು ನಾನು ಇರಲಿಲ್ಲ ಆ ಟೈಮಲ್ಲಿ, ನಾನು ಹೊರಗಡೆ ಇದ್ದೆ. ಈ ಹಾಕೋರು ಏನು ಮಾಡಿದ್ರೆ ಎಲ್ಲ ಬುಡಕ್ಕೆ ಸೇರಿಸಿ ಹಾಕ್ಬಿಟ್ಟಿದ್ರು ಸರ್ ಪಾತಿ ಮಾಡಿ. ಆಗ ನಮಗೆ ಒಂದು 15 ಸಸಿ ಹೊರಟೋಯ್ತು ಸರ್, ಹುಳ ಹೊಡೆದ್ಬಿಟ್ಟು 15 ಸಸಿ ಹೊರಟೋಯ್ತು. ಆಮೇಲೆ ಏನು ಮಾಡಿದ್ರು, ಆಮೇಲೆ ನಾವು ಗೊಬ್ಬರಕ್ಕೆ ಏನು ಮಾಡಿದ್ರು, ಇದು ಈ ಥರ ಇದು ಹಾಕಿದ್ರೆ ಸರಿ ಬರಲ್ಲ ಅಂದ್ಬಿಟ್ಟು ಒಂದು ಮಿನಿ ಟ್ಯಾಕ್ಟ್ರ್ ತಗೊಂಡು ಸರ್ ಕಳೆನ ಚೆನ್ನಾಗಿ ನೀರು ಹೊಡೆಸ್ಬಿಟ್ಟು ಕಳೆ ಬೆಳೆಸ್ಬಿಟ್ಟು ಅದನ್ನೇ ರೋಟಾವೇಟ್ರ್ ಹೊಡೆದ್ರೆ ಅದೇ ಗೊಬ್ಬರ ಆಗಿ ನಮಗೆ ಇದಾಗೋದು. ಆಮೇಲೆ ಅದನ್ನು ಮಾಡ್ತಾ ಬಂದು ಸರ್. ಈಗೆಲ್ಲ ಒಂದು ಸ್ವಲ್ಪ ದೊಡ್ಡದಾಗ್ತಾ ಇರೋದ್ರಿಂದ ಏನು ಮಾಡೋದು, ಈಗ ಗೊಬ್ಬರಕ್ಕೆ ನಾವು ಅಂದರೆ ಕುರಿಗಳು ತಂದಿದ್ದೀವಿ ಸರ್, ಕುರಿಗಳು ತಂದು ಕುರಿಗಳು ಸಾಕ್ತಾಯಿದ್ದೀವಿ ಸರ್. ಅದು ಎಷ್ಟು ಕುರಿ ತಗೊಂಬಂದಿದ್ರಿ? ಈಗ 7 ಕುರಿ ತಂದಿದ್ದೀವಿ ಸರ್. 7 ಕುರಿ ತಂದಿದ್ದೀವಿ. ಎಲ್ಲಿಂದ ತಗೊಂಬಂದ್ರಿ? ನಾವು ಇಲ್ಲೇ ಸಂತೆಯಿಂದ ತಗೊಂಬಂದು ಸರ್. ಯಾವ ಸಂತೆ? ಇಲ್ಲಿ ಗುಂಡ್ಲಿಪೇಟೆ ಇಲ್ಲಿ ಇದು ಮಾಡ್ತಾರೆ ಸರ್. ಅಲ್ಲಿ ನೀವು ಹೋಗಿದ್ರೇನ್ರಿ ಶ್ರುತಿ ಅವರ ಕುರಿ ತರ? ತಂದೆ ಹೋಗಿದ್ರು ಸರ್, ಕುರಿ ಬಗ್ಗೆ ನನ್ಗೆ ಐಡಿಯಾ ಇರಲಿಲ್ಲ, ನಮ್ಮ ತಂದೆ ಹೋಗಿದ್ರು. ಹಾಂ ಸರ್. ಅವು ತಂದ ಮೇಲೆ ನಮಗೆ ಒಂದು ಐಡಿಯಾ ಬಂತು ಸರ್, ಕುರಿ ಗೊಬ್ಬರ ಹಾಕೋದು ತುಂಬ ಒಳ್ಳೆಯದು, ಅದು ಸಸಿಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಐಡಿಯಾ ಬಂತು ಸರ್. ನಾವು ಫಸ್ಟ್ ಯೋಚನೆ ಮಾಡ್ತಿದ್ದು ಈ ತೆಂಗು ಗಿಡಕ್ಕೆ ಹೆಂಗೆ ನಾವು ಬರೋದೇ ವಾರದಲ್ಲಿ 2 ದಿನ ಹೆಂಗೆ ಅದ್ರ ಗೊಬ್ಬರ ಮಾಡಬೇಕು ಅನ್ನೋದು ತಲೆಯಲ್ಲಿ ತುಂಬ ಯೋಚನೆ ಬಂತು ಸರ್. ಯಾವ ರೀತಿ ಅದೇ ಏನಂತಾರೆ ಗೊಬ್ಬರ ಆಗಬೇಕು ನಮ್ಮದು ಜಾಸ್ತಿ ನಮ್ಮ ಅಲ್ಲಿ ಇದ್ರೂ ಚೆನ್ನಾಗಿ ಬೆಳಿಬೇಕು ಅನ್ನೋದು ತಲೆಗೆ ಬಂತು ಸರ್. ಹಂಗಾಗಿ ಫಸ್ಟು ನಾವು ವರ್ಷದಲ್ಲಿ 2 ಸಲ ಉಳ್ಳಿ ಹಾಕೋತಾ ಇದ್ವಿ ಸರ್, ಆ ಗೊಬ್ಬರಕ್ಕೋಸ್ಕರನೇ ಉಳ್ಳಿ ಬೆಳೀತಾ ಇದ್ವಿ. ಆದರೆ ಫಸ್ಟ್ ಬಿತ್ತನೆ ಎತ್ತಿಟ್ಕೊಂಡ್ವಿ, ನೆಕ್ಸ್ಟ್ ಹಾಕಕ್ಬೇಕಾಗತ್ತೆ ಅಂತ ಅಂದ್ಕೊಂಡು ಉಳ್ಳಿ ಎಲ್ಲ ಆದಮೇಲೆ ಅದು ಬೇಕಾದರೆ ಉಳ್ಳಿ ತೊಗೊಳ್ತಿದ್ವಿ, ಇಲ್ಲಾಂದರೆ ಅದನ್ನೇ ರೊಟೇಟೇಷನ್ ಮಾಡಿಬಿಟ್ಟು ಗೊಬ್ಬರ ಮಾಡ್ತಿದ್ವಿ. ಅದಾದಮೇಲೆ ಈ ಕುರಿದು ಗೊಬ್ಬರ ತುಂಬ ಒಳ್ಳೆಯದು ಅಂತ ಹೇಳಿದ್ರು ನಮ್ಮ ತಂದೆ. ಹಂಗಾಗಿ ಸರಿ ಆಯಿತು, ಕುರಿನೇ ಸಾಕೋಣ ನೋಡೋಣ ಅಂತ ಅಂದ್ಕೊಂಡು ಸಾಕಿದ್ವಿ. ಅದು ವರ್ಕೌಟ್ ಆಯಿತು ಸರ್, ಅದು ಗೊಬ್ಬರ ಹಾಕಿದ್ಮೇಲೆ ಗಿಡಗಳು ತುಂಬ ಚೆನ್ನಾಗಿ ಡೆವಲಪ್ ಆಗೋಕ್ಕೆ ಶುರುವಾದ್ವು. ಹೌದಾ? ಸ್ಟಾರ್ಟಿಂಗ್ 2 ತೆಂಗು ಬರ್ತಾನೆ ಇರಲಿಲ್ಲ ಸರ್, ತೆಂಗು ಅಷ್ಟೇ ಅಲ್ಲ, ನಾವು ಹಾಕಿದ ಹಣ್ಣಿನ ಗಿಡಗಳ ಸಮೇತ ಮೇಲ್ಗಡೆ ಬರ್ತಿರ್ಲಿಲ್ಲ. ಅವನ್ನ ಹೇಳೋರು ಕೆಮಿಕಲ್ ಗೊಬ್ಬರ ಹಾಕಿ ಬೇಗ ಚೆನ್ನಾಗಿ ಬರುತ್ತೆ, ಎಲ್ಲ ಗಿಡಗಳು ಚೆನ್ನಾಗಿ ಬರ್ತವೆ ಅಂತ. ನಮ್ಗೆ ಇಷ್ಟ ಇರಲಿಲ್ಲ. ಯಾಕೆ ಇಷ್ಟ ಇಲ್ಲ ಕೆಮಿಕಲ್ ಗೊಬ್ಬರ ತಮಗೆ? ಇಲ್ಲ ಸರ್, ನಮಗೆ ಇವಾಗ ಏನು ಆಗ್ತಿದೆ ಅಂತ ಹೇಳೋದಕ್ಕಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಿದೆ, ತರಕಾರಿಯಿಂದ ಹಿಡಿದು ಬೇರೆ ಎಲ್ಲ ಬೆಳೆಗಳು ಭೂಮಿಗೆ ಹಾಳಾಗ್ತಿರೋದು ಎಲ್ಲ ನೋಡ್ಬಿಟ್ಟು ಮತ್ತು ನಮ್ಮ ಆರೋಗ್ಯದ ಮೇಲೂ ಇದು ತುಂಬ ಕೆಟ್ಟದಾಗಿ ನಡ್ಕೋತಾ ಇದೆ ಅಂತ ತಿಳ್ಕೊಂಡು ಇದು ಯಾವುದು ಬೇಡ, ನಮ್ಮ ಭೂಮಿಲಿ ಆರೋಗ್ಯವಾಗಿ ನೈಸರ್ಗಿಕವಾಗಿ ಚೆನ್ನಾಗಿ ಬೆಳಿಬೇಕು ಅನ್ನೋದು ನಮ್ಮ ತಲೆಯಲ್ಲಿತ್ತು ಸರ್. ಹಂಗಾಗಿ ಅದಕ್ಕೋಸ್ಕರ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನಾವು ನೋಡೋದು ಕೇಳೋದು ಎಲ್ಲ ಟ್ರೈ ಮಾಡ್ತಿದ್ವಿ ಸರ್. ಏನು ಧಾರಣೆ ಕೊಟ್ಟರೆ ಶಿವಮೂರ್ತಿಗಳ ಒಂದೊಂದು ಕುರಿಗೆ ಸರ್? 5,000 ರೂಪಾಯಿ ಕೊಟ್ಬಿಡ್ತಾ ಸರ್. ಮರಿನ? ಕುರಿ ಮರಿ ಸರ್. ಕುರಿ ಮರಿಗಳು? ಕುರಿ ಮರಿ. ಎಷ್ಟು ತಿಂಗಳು ಮರಿ? ಅದು ನಾವು ತಂದಾಗ 3 ತಿಂಗಳು ಮರಿ ಸರ್. ಎಲ್ಲಿ? ನಿಮ್ಮೂರ ಹತ್ರ ಗುಂಡ್ಲುಪೇಟೆನಲ್ಲ? ಗುಂಡ್ಲುಪೇಟೆಯಲ್ಲೇ ತಗೊಂಡು ಸರ್. ಅಲ್ಲಿ ಯಾವಾಗ ನಡೆಯುತ್ತೆ ಸಂತೆ, ಎಲ್ಲಿ ನಡೆಯುತ್ತೆ? ಅಲ್ಲಿ ಗುರುವಾರದೊತ್ತು ಅಂದರೆ ಸಂತೆ ಅಂದರೆ ಸಂತೆ ಆ ಥರ ಸಂತೆ ಅಲ್ಲ ಸರ್. ಗುರುವಾರದೊತ್ತು ಅಲ್ಲಿ ಮಾರ್ಕೆಟಲ್ಲಿ ತಂದು ಮಾರ್ತಾರೆ ಸರ್, ಮರಿಗಳನ್ನೆಲ್ಲ ತಂದು ಮಾರ್ತಾರೆ, ಅಲ್ಲಿ ಅವ್ರ ಹತ್ರ ತಗೊಂಡಿದೆ ಸರ್. ಓಕೆ. ಎಷ್ಟು ತಗೊಂಬಂದ್ರೆ? 7. 7 ತಗೊಂಡು ಸರ್. 7 ಮರಿ? 7 ಮರಿ. ಅದೇನು ಲೆಕ್ಕ ಹೇಳು ಅಂದರೆ? ನಾವು ಅಲ್ಲಿ ತಗೊಂಬಂದಿದ್ದು ಸರ್ ಒಂದು 5 ಕುರಿ ಅಲ್ಲಿ ತಗೊಂಬಂದು ಸರ್. ಪುನಃ ನಮ್ಮ ಮಾವೋರ ಮನೆಗೆ ತೆಂಗಿನ ಸಸಿ ತರಬೇಕಂತ ಬೇಗೂರಿಗೆ ಹೋಗ್ತಾ ಇದ್ವು, ಅಲ್ಲಿ ರೋಡ್ ಸೈಡಲ್ಲಿ ಕುರಿ ಹೊಡ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಕೇಳ್ದೋ ಅವ್ರ ಹತ್ರ ಇದ್ದಿದ್ದು ಎರಡೆರಡು ಸಣ್ಣ ಮರಿಗಳು ಅಂತ ಅಂದ್ಬಿಟ್ಟು ಅದೆರಡು ಮರಿ ಕೊಟ್ರು, ಅದರಿಂದ ಏಳು ಮರಿ ಆಯ್ತು ಸರ್. ಅದರಲ್ಲಿ ಗಂಡೇನಿಲ್ವಾ, ಎಲ್ಲ ಹೆಣ್ಣು? ಇಲ್ಲ ಇಲ್ಲ, ಗಂಡಿದೆ ಸರ್, ಗಂಡು ನಾಲ್ಕು ಗಂಡು ಮೂರು ಹೆಣ್ಣು ತಂದಿದ್ದೀವಿ ಸರ್. ಹೌದಾ ಸರ್? ಇನ್ನೂ ಇದೆಯಾ, ಮಾರ್ಬಿಟ್ರ? ಇಲ್ಲ ಇಲ್ಲ ಸರ್, ಇನ್ನೂ ಇದೆ ಸರ್. ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀವಿ ಸರ್. ಗೊಬ್ಬರಕ್ಕೋಸ್ಕರ ಸಾಕು? ಗೊಬ್ಬರಕ್ಕೋಸ್ಕರನೇ ಸಾಕಿದ್ದು ಸರ್. ಅಂದರೆ ಇನ್ನೊಂದು ಸ್ವಲ್ಪ ಈಗ ಎಕ್ಸ್ಟ್ರಾ ತರಬೇಕು ಅಂದ್ಬಿಟ್ಟು ಸರ್. ಈಗ ಅದ್ರ ಗೊಬ್ಬರ ಏನು ಅಂತಂದ್ರೆ ನಮ್ಗೆ ಎಲ್ಲ ಗಿಡಗಳಿಗೂ ಸಾಲಲ್ಲ ಸರ್. ಅದರಿಂದ ಪ್ರತಿಯೊಂದು ಗಿಡಕ್ಕೂ ಹಾಕ್ಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ಬೇಕು ಸರ್. ಅದಕ್ಕೆ ಇನ್ನೊಂದು ಹತ್ತು ಕುರಿ ತರಬೇಕು ಅಂದ್ಬಿಟ್ಟು ಬೇರೆ ಶೆಡ್ ದೊಡ್ಡದಾಗಿ ಶೆಡ್ ಮಾಡಿಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಕುರಿ ಎಲ್ಲಿ ಕಟ್ಕೊತಿದ್ರಿ? ಈಗ ಅಲ್ಲಿ ಮನೇಲೆ ಅಲ್ಲಿ ಒಂದು ಫ್ರಂಟಲ್ಲಿ ಅದಕ್ಕೆ ಅಂತಂದ್ಬಿಟ್ಟು ಒಂದು ಕೊಟ್ಟಿಗೆ ಮಾಡಿದ್ವಿ ಸರ್. ಈಗ ಆ ಕೊಟ್ಟಿಗೆ ಅದು ಚಿಕ್ಕದಾಯ್ತು ಅಂತಂದ್ಬಿಟ್ಟು ಈಗ ಬೇರೆ ದೊಡ್ಡದಾಗಿ ಕೊಟ್ಟಿಗೆ ಮಾಡ್ತಾ ಇದ್ದೀವಿ ಸರ್. ಕುರಿ ಅಲ್ದಲೆ ಬೇರೆ ಇನ್ನೇನೇನು ಜಾನುವಾರುಗಳಿದೆ ನಿಮ್ಮ ಮನೆಯಲ್ಲಿ? ನಮ್ಮಲ್ಲಿ ಅಲ್ಲಿ ಟರ್ಕಿ ಕೋಳಿ ಇದೆ ಸರ್. ಎಷ್ಟಿದೆ? ಟರ್ಕಿ ಕೋಳಿ ಎರಡಿದೆ ಸರ್. ನಾಟಿ ಕೋಳಿ ಒಂದು ಹತ್ತು ನಾಟಿ ಕೋಳಿ ಇದೆ ಸರ್. ಬಾತ್ಕೋಳಿ ನಾಲ್ಕು ಬಾತ್ಕೋಳಿ ಇತ್ತು ಸರ್, ಯಾರು ಫ್ರೆಂಡ್ ಕೇಳಿದ್ರು ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಸರ್ ಬಾತ್ಕೋಳಿನ. ಪುನಃ ಬೆಂಕಿ ಕೋಳಿ, ಪಾರಿವಾಳ, ಪುನಃ ಲವ್ ಬರ್ಡ್ಸ್ ಎಲ್ಲ ಸಾಕಿದ್ದು ಸರ್. ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಯಾಕಂದರೆ ನಾವು ವಾರಕ್ಕೊಂದ್ಸರಿ ಹೋಗೋದ್ರಿಂದ ಅದು ಮೇಂಟೈನ್ ಮಾಡೋದು ಹಿಂಸೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಇದು ಮಾಡಿ ಕೊಟ್ಬಿಟ್ಟು ಸರ್. ಹಸುಗಳಿಲ್ವಾ? ಹಸುಗಳೈತೆ ಸರ್, ಅಂದರೆ ನಮ್ಮ ಮಾವೋರ ಮನೇಲಿದೆ ಸರ್ ಹಸುಗಳು. ಅಲ್ಲಿಗೆ ತಗೊಂಬರ್ತಾರೆ, ಅಲ್ಲಿ ಏನಾದ್ರೂ ಕಳೆ ಜಾಸ್ತಿ ಇದ್ದಾಗ ಮೇಯಿಸೋಕ್ಕೆ ತಗೊಂಡು ಮೇಯಿಸ್ತಾರೆ ಸರ್. ಮತ್ತು ಹಾಲೆಲ್ಲ ನಿಮಗೆ? ನಮಗೆ ಅಂತಂದರೆ ನಾವು ಲಾಕ್ಡೌನಲ್ಲಿ ಎರಡು ಹಸು ತಗೊಂಡಿದ್ದು ಸರ್. ಲಾಕ್ಡೌನಲ್ಲಿ ಒಂದು ಎರಡು ತಿಂಗಳು ಅಲ್ಲೇ ಇದ್ದು ನಾವು, ಆವಾಗ ಅಲ್ಲಿದ್ವಲ್ಲ ಅನ್ನೋ ಇದಕ್ಕೆ ಎರಡು ಹಸು ತಂದಿದ್ದು ಸರ್. ಈಗ ನಾವು ಅಲ್ಲಿ ಆಮೇಲೆ ಲಾಕ್ಡೌನಿಂದ ಬಂದಮೇಲೆ ನಮ್ಮ ಮಾವೋರ ಮನೆಗೆ ಕೊಟ್ಬಿಡು ಸರ್ ದೋಸನ. ಅವ್ರ ಮನೇಲಿದೆ ಸರ್ ದೋಸು. ಓಕೆ, ಏನೇನು ಹಣ್ಣಿನ ಬೆಳೆ ಹಾಕಿದ್ರಿ ಶ್ರುತಿ ಅವರೇ? ಸಪೋಟೊ, ಬಟರ್ಫ್ರೂಟು, ಹಲಸು, ಮಾವು, ಬೆಟ್ಟದ ನಲ್ಲಿಕಾಯಿ, ಮೋಸಂಬೆ, ಕಿತ್ತಾಳೆ, ಚೆರಿ ಹಣ್ಣು, ದಾಳಿಂಬೆ, ಸೀಬೆ, ಬಾಳೆ ಗಿಡ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ. ಇನ್ನೇನಾದ್ರು ಬಿಟ್ರೇನ್ರಿ? ಕಿರ್ನಲ್ಲಿ ಸರ್ ವಾಟರ್ ಆಪಲ್ಗಳು ಸರ್, ಅದು ಎರಡು ಥರ ವಾಟರ್ ಆಪಲ್ಗಳು. ಚಕ್ಕೆ ಗಿಡ, ಲವಂಗದ ಗಿಡ ಹಾಕಿದ್ದೀವಿ ಸರ್, ಚಕ್ಕೆ ಲವಂಗದ್ದು. ಖರ್ಜೂರದ ಗಿಡ ಬರುತ್ತಲ್ಲ ಸರ್, ಖರ್ಜೂರದ ಗಿಡ ಹಾಕಿದ್ವಿ. ಗಜನಿಂಬೆ ಅಂತ ಬರ್ತದೆ ಸರ್, ಗಜನಿಂಬೆ ಗಿಡ, ಮಾಮೂಲಿ ನಿಂಬೆ ಹಣ್ಣಿನ ಗಿಡಗಳು ಈ ಥರ ಸುಮಾರು ಹಾಕಿದ್ದೀವಿ ಸರ್. ಬೇಲ್ದಣ್ಣು, ಇದೆಲ್ಲ ಎಲ್ಲ ಥರ ಸಸಿಗಳದ್ದು ಕೂರಿಸಿದ್ದೀವಿ ಸರ್. ಒಂದೇ ಸರಿ ತಗೊಂಬಂದ್ರೆ ಎಲ್ಲ ಸಸಿಗಳನ್ನು ಅಥವಾ ಕಡೆಗೆ ಹೋದಂಗೆ ಹೋದಂಗೆ ಒಂದೊಂದು ಸಸಿ ತಗೊಂಡು? ಸ್ಟಾರ್ಟಿಂಗು ನಾವು ಸಪೋಟ ಎಲ್ಲ ಒಂದೇ ಸರಿ ತಂದಿದ್ದೀವಿ ಸರ್. ಆಮೇಲೆ ಬತ್ತಾ ಬತ್ತಾ ಬತ್ತಾ ಈಗ ಎಲ್ಲೇ ಹೋದರೂ ಎಲ್ಲಿ ಸಸಿಗಳು ನೋಡ್ತೀವಿ ಅಲ್ಲಿ ಹೋಗಿ ತಗೊಂಬಂದು ತಗೊಂಬಂದು ಹಾಕೋದು ಆ ಥರ ಇದು ಮಾಡ್ತಾ ಇದ್ದೀವಿ ಸರ್. ಅಂದರೆ ಜಮೀನು ಪೂರ್ತಿ ಸಸಿಗಳನ್ನೇ ತುಂಬಿಟ್ಟಿದ್ದೀರಾ? ಹಾಂ, ಜಮೀನು ಫುಲ್ಲು ಸಸಿಗಳೈತೆ ಸರ್. ಈಗ 30-30 ಅಡಿ ತೆಂಗು ಹಾಕ್ಬಿಟ್ಟಿದ್ದೀರಾ ಜಮೀನು ಪೂರ್ತಿ? ಹೌದು ಸರ್. ಈ ಬೇಲಿಗೆ ಏನು ಗಿಡ ಹಾಕ್ಕೊಂಡಿದ್ದೀರಿ ಸರ್? ಬೇಲಿಗೆ ನಾವು ಸಿಲ್ವರ್ ಗಿಡ ಹಾಕಿದ್ವಿ ಸರ್. ಆಗ ನಮಗೆ ಗೊತ್ತಿರಲಿಲ್ಲ, ನಾವು ಸಿಲ್ವರ್ ಗಿಡ ತಂದಾಗ ಅದು ಚಿಕ್ಕ ಗಿಡ, ಇದು 30. ಈಗ ನಮ್ಮ ತೆಂಗು ದೊಡ್ಡದಾಗಿರಲಿಲ್ಲ, ಅದರಿಂದ ಮಧ್ಯ ಎರಡೆರಡು ಸಸಿ ಕೂರಿಸ್ಕೊಂಡ್ಬಿಟ್ಟಿದ್ವಿ ಸರ್. ಅದು ಯಾವಾಗ 3 ವರ್ಷ ಆಯಿತು ಸಿಕ್ಕಾಬಿಟ್ಟೆ ಸಿಲ್ವರ್ ಗಿಡ, 3 ವರ್ಷಕ್ಕೆ ತುಂಬ ದೊಡ್ಡದಾಗ್ಬಿಡ್ತು ನಮ್ಮದು. ಆಮೇಲೆ ಆ ಲೈನು ಏನು ನಾವು ಕೂರಿಸಿದ್ವಿ ಆ ತೆಂಗು ಅಷ್ಟು ಕಳೆ ಇರಲಿಲ್ಲ, ಅದರಿಂದ ನೆಕ್ಸ್ಟ್ ಇದ್ದಿದ್ದ ಕಳೆ ಇದಕ್ಕಿರಲಿಲ್ಲ. ಅದಕ್ಕೆ ನಾವು ಒಂದ್ಸರಿ ಹಿಂಗೆ ಏನೋ ಒಂದು ಸಸಿ ನೆಡೋಣ ಅಂದ್ಬಿಟ್ಟು ಹಳ್ಳ ಹೊಡಿಬೇಕಾರೆ ಅದ್ರ ಬೇರು ನೋಡಿದು, ಅದು ಹೆಚ್ಚು ಕಮ್ಮಿ ನನ್ನ ಕೈಯಷ್ಟು ದಪ್ಪ ಆಯಿತು ಬೇರು. ನಾವು ಆಗ ಕೂತ್ಕೊಂಡು ಇಬ್ಬರು ಯೋಚನೆ ಮಾಡಿ ಇದು ಹಿಂಗೆ ಆದರೆ ಇನ್ನು ತೆಂಗಿಗೆ ಇದಾಗಲ್ಲ ಅಂದ್ಬಿಟ್ಟು ಸಿಲ್ವರ್ನೆಲ್ಲ ತೆಗೆಸ್ಬಿಡೋದು. ಅದು ಇನ್ನು ತೆಂಗಿಗೆ ಜಾಸ್ತಿ ಇದಾಗುತ್ತೆ, ಇದು ಡ್ಯಾಮೇಜ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಸರ್ ಸಿಲ್ವರ್ಗಳೇ ಅದು ಬೇಡ ಅಂದ್ಬಿಟ್ಟು ಸಿಲ್ವರ್ ತೆಗೆಸ್ಬಿಟ್ಟು ಈಗ ತೆಗ್ಸಿ ಈಗ ಒಂದು 8 ತಿಂಗಳಾಗೈತೆ ಸರ್. ಈಗ ಅಲ್ಲಿ ಏನಿತ್ತು ತೆಂಗದೆಲ್ಲ ಈಗ ಒಂದು ಸ್ವಲ್ಪ ಕಳೆ ಇದೆ ಸರ್, ಅದರಲ್ಲಿ ಕಳೆಯಾಗ್ಬಿಟ್ಟದೆ. ಹಾಂ, ಕಳೆ ಆಗೈತೆ ಸರ್. ಈಗ ಖುಷಿಯಾಗಿದೆ ನಿಮಗೂ? ಖುಷಿಯಾಗಿದೆ, ಯಾಕಂದರೆ ಅದು ಬೇರು ಇದಕ್ಕೆ ಡ್ಯಾಮೇಜ್ ಮಾಡಿಬಿಡುತ್ತೆ ಸರ್. ಈಗ ತೆಂಗಿಗಿಂತ ಅದು ಡಬಲ್ ಸೈಜ್ ಇತ್ತು ಸರ್, ಅದರಿಂದ ಅದಕ್ಕೆ ತುಂಬ ಇದಾಯ್ತು. ನಮಗೆ ಗೊತ್ತಿರಲಿಲ್ಲ, ಆಗ ಅಂತರ ಮಧ್ಯೆ ಒಂದಲ್ಲಿ ಹಾಕ್ಬೇಕಾಗಿತ್ತು, ನಾವು ಎರಡೆರಡು ಹಾಕ್ಬಿಟ್ಟಿದ್ದು ಸರ್ ಗಿಡಗಳು. ಈಗ ಇಷ್ಟೆಲ್ಲ ಗಿಡ ಹೇಳಿದ್ರಲ್ಲ ಅವನ್ನೆಲ್ಲ ಎಲ್ಲ ಹಾಕ್ಕೊಂಡಿದ್ದೀರಿ? ಎಲ್ಲ ಮಧ್ಯೆ ಸರ್. ಅದು ಏನು ಮಧ್ಯ? ಈಗ 4 ತಿಂಗಳ ಮಧ್ಯೆ ಒಂದೊಂದು ಗಿಡಗಳು ಸರ್. ಹೌದಾ? ಆ ಥರ ಕೂರಿಸ್ಕೊಂಬಂದಿದ್ದೀವಿ ಸರ್. ಮೇಜರ್ ಆಗಿ ಸಪೋಟ ಹಾಕಿರೋ? ಮೇಜರ್ ಆಗಿ. ಎಷ್ಟು ಗಿಡ ಹಾಕಿದ್ರಿ? 50 ಗಿಡ ಹಾಕಿದ್ದೀವಿ ಸರ್. ಸಪೋಟ, ಮಾವು? ಮಾವು 20 ಮಾವು ಹಾಕಿದ್ದೀವಿ ಸರ್. 20 ಮಾವು ಹಾಕಿದ್ದೀವಿ ಸರ್. ಸಪೋಟ ಯಾವ ತಳಿ ಕೇಳ್ಬೋದೆ? ಸಪೋಟ ಅದು ಕಾರ್ಕ್ ಬಲ್ ತಳಿ ಸರ್. ಹೌದಾ? ಕಾರ್ಕ್ ಬಲ್ ತಳಿ ಸರ್. ಕ್ರಿಕೆಟ್ ಬಾಲ್ ಅಂತಾರೆ. ಸರಿ ಸರ್, ಕ್ರಿಕೆಟ್ ಬಾಲ್ ತಳಿ. ಇರಲಿ ಬಿಡಿ, ಕ್ರಿಕೆಟ್ನ ಕಾರ್ಕ್ ಬಾಲಲ್ಲೂ ಆಡ್ತಾರೆ. ಈಗ ಆ ಗಿಡಗಳನ್ನೆಲ್ಲ ಹೇಗೆ ಹಾಕಿದ್ರಮ್ಮ? ಅದೆಲ್ಲ ಸರ್ ಮಾಮೂಲಿ, ಅದು ನಮಗೆ ಗೊಬ್ಬರ ಹಾಕಬೇಕು ಅನ್ನೋದು ಗೊಬ್ಬರನೂ ಇರಲಿಲ್ಲ ಸರ್. ಮಾಮೂಲಿ ಅದನ್ನೆಲ್ಲ ಕಳೆ ತೆಗೆದ್ಬಿಟ್ಟು ಅದನ್ನ ತಂದು ಹಾಕಿದ್ವಿ. ಅದಾದ್ಮೇಲೆ ಗೊಬ್ಬರಕ್ಕೋಸ್ಕರನೇ ಈ ತರದ್ದು ಬೇರೆ ಏನ್ ವ್ಯವಸ್ಥೆ ಮಾಡಕ್ಕಾಗುತ್ತೆ ಮಾಡ್ತಿದ್ವಿ ಸರ್. ಗುಂಡಿನೂ ತೆಗೆದ್ವಿ ಸರ್, ಗುಂಡಿ ಎರಡಡಿ ಎರಡಡಿ ಸರ್. ಅದು ಚಿಕ್ಕದಲ್ವಾ ಗಿಡ ಸರ್, ತುಂಬಾ ದೊಡ್ಡದೇನ್ ತೆಗಿಯಕ್ ಹೋಗ್ಲಿಲ್ಲ. ಕಳೆ ಸಿಕ್ಕಾಬಟ್ಟೆ ಗರ್ಕೆ ಬೆಳೀತಾ ಇತ್ತು, ಅದನ್ನ ಡೆವಲಪ್ ಆಗಕ್ ಬಿಡ್ತಿರ್ಲಿಲ್ಲ. 7 ವರ್ಷನೂ ಕಳೆ ತೆಗೆಯದೇ ಕೆಲಸ, ಹೋದಾಗೆಲ್ಲ ಕಳೆ ತೆಗೆಯದೇ ಕೆಲಸ ಆಗ್ತಿತ್ತು ಸರ್. ಈಗ ಹಣ್ಣಿನ ಗಿಡಗಳಲ್ಲಿ ಯಾವ ಹಣ್ಣು ಬಿಡ್ತಾ ಇದೆ, ತಿಂತಾ ಇದ್ದೀರಿ? ಮ್ಯಾಂಗೋ ಸೀಸನ್ ಅಲ್ಲಿ ತುಂಬಾ ಮ್ಯಾಂಗೋ ತಿಂದ್ವಿ, ಮಾವಿನ ಹಣ್ಣು ತುಂಬಾ ಚೆನ್ನಾಗಿ ಬಂತು. ಇವಾಗ ಸಪೋಟ ಬತ್ತಿದೆ, ಸೀತಾಫಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಅದು ಸೀಸನ್ ಅಲ್ಲಿ ಖಾಲಿ ಇತ್ತು. ಈಗ ಬರ್ತಾ ಇರೋದು ಸಪೋಟ ಬತ್ತಿದೆ, ಮನೆ ಬಳಕೆಗೆ ಆಗಷ್ಟು ಬರ್ತಿದೆ. ಇನ್ನು ತೆಂಗು ಫಸಲಿಗೆ ಬಂದಿಲ್ಲ, ಇವಾಗ ಒಂಬಾಳೆ ಬಂದಿದೆ ಸರ್, 4 ವರ್ಷಕ್ಕೆ ಒಂಬಾಳೆ ಬಂದಿದೆ, ಒಂದ್ 50-100 ಗಿಡನೇ ಬಂದಿದೆ ಸರ್. ನಿಮ್ಮ ಅಜ್ಜಿ ನಿಮ್ಮ ತಾತ ಎಲ್ಲ ಸೊಪ್ಪು ಬೆಳೆಯೋದೆಲ್ಲ ಹೇಳ್ಕೊಟ್ಟಿದ್ರು ನಿಮಗೆ ಅಲ್ವಾ, ಅದನ್ನ ಏನಾದರೂ ಮುಂದುವರಿಸಿದಿರಾ, ನಿಮ್ಮ ಜಮೀನಲ್ಲಿ ಬೆಳೀತಾ ಇದ್ದೀರಾ? ಸರ್ ನನಗೆ ಸೊಪ್ಪು ಅಂದ್ರೇ ತುಂಬ ಇಷ್ಟ, ಇವಾಗ ಅದನ್ನ ಮಾಡ್ಕೋತಾ ಬಂದ್ವಿ. ಕೋಳಿ ಏನು ಮಾಡ್ತಿತ್ತು ಅಂದರೆ ಹೋಗಿ ಹೋಗಿ ಎಲ್ಲನೂ ಕೆದಕ್ಬಿಟ್ಟು ಬಂದ್ಬಿಡ್ತಾ ಇತ್ತು, ಇಡೀ ಜಮೀನು ಪೂರ ಕೋಳಿ ಓಡಾಡ್ತವೆ. ಹಂಗಾಗಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿಕೊಂಡೆ, ನಾನು ಹಿತ್ತಲ ಥರ ಮಾಡ್ಕೋತೀನಿ ನಾನು ಈ ಸರಿ ಅಂತ ಅಂದ್ಕೊಂಡು ಸುತ್ತ ನಾನೇ ಹೊಲದ ಒಳಗಡೆನೆ ಮತ್ತೊಂದು ಬೇಲಿ ಹಾಕೊಂಡೆ. ಒಳಗಡೆ ಏನು ಬರಬಾರ್ದು, ಮರಿಗಳು ಅಷ್ಟೇ, ಇಡೀ ಜಮೀನು ಪೂರ ಮರಿ ಓಡಾಡ್ತವೆ. ಹಂಗಾಗಿ ಅದು ಬಂದು ಎಲ್ಲ ಹೋಗಿಸ್ತಾ ಇತ್ತು, ಅದಕ್ಕೋಸ್ಕರ ಸುತ್ತ ನಾನೇ ಅದಕ್ಕೆ ಏನು ಬೇಲಿ ಬೇಕು ಮಾಡ್ಕೊಡಿ ಅಂದ್ಕೊಂಡು ಬೇಲಿ ಹಾಕೊಂಡ್ವಿ. ಹಂಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ, ಸೊಪ್ಪು ಬರ್ತಿದೆ. ಕೋಳಿ ಕುರಿ ಬರೋದಿಲ್ಲ ಒಳಗೆ? ಈಗ ಬರೋದಿಲ್ಲ, ಹಂಗೂ ಬರ್ತಿರ್ತವೆ, ಆದ್ರೂ ಓಡಿಸ್ಕೊಂಡು ಪರವಾಗಿಲ್ಲ, ಇವಾಗ ಮೇಲ್ಗಡೆ ಸ್ವಲ್ಪ ಬತ್ತಿದೆ ಸರ್. ಓಕೆ, ಜಮೀನು ಒಳಗೊಂದು ಜಮೀನು ಹಂಗೆ ಮಾಡಿದೀವಿ ಸರ್. ಯಾಕಂದ್ರೆ ನಿಮ್ ಜಮೀನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ ಎಲ್ಲಿ ಸರ್? ಅದೇ ಜಮೀನು ಒಳಗಡೆ ಬೇಲಿ ಹಾಕೊಂಡಿದ್ರಲ್ಲ, ಅಲ್ಲಿ ನಾನು ಮೂಲಂಗಿ ಮತ್ತೆ ಹೀರೆಕಾಯಿ ಮೆಂತೆ ಸಬ್ಸಿಗೆ ಕಿಲ್ಕಿರೆ ಕೊತ್ತಂಬರಿ ಇವಾಗ ಸ್ವಲ್ಪ ಕ್ಯಾರೆಟು ಹಾಕಿದ್ದೀನಿ, ಬೀಟ್ರೂಟು ಸ್ವಲ್ಪ ಹಾಕಿದ್ದೀನಿ. ಅದೆಲ್ಲ ಕಳೆ ಜೊತೆ ಬರ್ತಾ ಇದೆ, ಕಳೆ ಯಾವುದು ಬೀಟ್ರೂಟ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಏನು ಮಾಡ್ತಾರೆ ಅಂದರೆ ಬೀಟ್ರೂಟ್ ಆಗಲಿ ಕ್ಯಾರೆಟ್ ಆಗಲಿ ಹಾಕ್ಬೇಕು ಅಂದರೆ ಫಸ್ಟೇ ಕಳೆ ಔಷಧಿ ಹೊಡಿತಾರಂತೆ. ಅದು ಅದು ಕಳೆ ಔಷಧಿ ಅಂದರೆ ತುಂಬ ಡೇಂಜರೇ. ನಮ್ಮ ತಂದೆ ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೂ ಹೊಲ ತಿರುಗಿ ಸುರುಳಿಸ್ಬೇಡ, ತುಂಬ ಕೆಟ್ಟದು ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಅವ್ರು ಹೇಳಿದ್ರು ಹೇಳ್ದೆ ಇದ್ರು ನಾನು ಔಷಧಿ ಸಿಂಪಡಿಸ್ಬಾರ್ದು ಅನ್ನೋದು ನಮ್ಮಿಬ್ಬರದು ಅದೇ ನಿರ್ಧಾರ ಆಗಿತ್ತು. ಯಾವುದೇ ಕಾರಣಕ್ಕೂ ಅದು ಬಂದು ಎಷ್ಟು ಬರಲಿ ಅಷ್ಟು ಬರಲಿ ಅಂದ್ಕೊಂಡು ಮಾಡಿದ್ವಿ. ಟೊಮೆಟೊನೂ ತುಂಬ ಚೆನ್ನಾಗಿ, ಹೀರೆಕಾಯಿ ಸೀಮೆ ಬದನೆ ಅವೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಸರ್. ಈಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋಕ್ಕೂ ಮತ್ತೆ ಹಾಕದಲ್ಲೇ ಬೆಳೆಯೋಕ್ಕೂ ಫಸ್ಟ್ ಗೊತ್ತಾಗುತ್ತೆ, ಇದು ರುಚಿಲೇ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ. ನಮ್ಮ ತಂದೆ ಕೆಲವೊಂದ್ಸರಿ ಅವರು ಔಷಧಿ ಹಾಕ್ತಾ ಇರ್ತಾರಲ್ಲ, ಅವರು ತರಕಾರಿಗೂ ನಾನು ಸ್ವಲ್ಪ ಬೆಳೆದಿರೋದಕ್ಕೂ ಟೇಸ್ಟ್ ಇರುತ್ತೆ ಸರ್, ಸೊಪ್ಪು ಹಂಗೆ ಇರುತ್ತೆ ಸರ್. ಏನು ಗುಣ ಏನು ಅಂತ ರುಚಿ ಬಿಡಿ, ಅದು ಗುಣ ಅಂದರೆ ಅದು ದಪ್ಪ ಆಗಲ್ಲ ಸರ್, ಅದು ಸಣ್ಣ ಇರುತ್ತೆ, ಮೀಡಿಯಂ ಸೈಜಲ್ಲಿ ಇರುತ್ತೆ, ತುಂಬ ದಪ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಮತ್ತು ಹುಳ ಹೊಡೆದಿರುತ್ತೆ ಸರ್, ಒಂದು ಮೂಲೆಯಲ್ಲಂತೂ ಹುಳ ಆಗಿರುತ್ತೆ ಸರ್, ಬದನೆ ಆಗಲಿ ಸೀಮೆ ಬದನೆ ಆಗಲಿ ಒಂದು ಸೈಡಲ್ಲಿ ಒಂದು ಸಣ್ಣ ಹೋಲ್ ಆಗಿರುತ್ತೆ ಸರ್, ಅದನ್ನು ತೆಗ್ದಾಕ್ಬಿಟ್ಟು ಯೂಸ್ ಮಾಡೋದು ಸರ್. ಓಕೆ, ಅಂದರೆ ನೀವು ಕೀಟ ರೋಗಗಳಿಗೆ ಈ ಸಾವಯವದಲ್ಲೂ ಪರಿಹಾರ ಏನು ಮಾಡಲ್ವಾ? ಮಾಡ್ತಿದ್ವಿ ಸರ್, ಇದನ್ನು ಬೇವಿನೆಣ್ಣೆ ಹೊಡಿತಾ ಇದ್ರು ಸರ್, ವಾರ ಬಂತು ಅಂತಂದ್ರೆ ಎಲ್ಲೆಲ್ಲಿಗೆ ಆಗುತ್ತೆ ಎಷ್ಟಾಗುತ್ತೋ ಅದಕ್ಕೆ ಬೇವಿನೆಣ್ಣೆ ಹಾಕ್ತಿದ್ವಿ ಸರ್. ಹೌದಾ, ಆದರೂ ಹುಳ ಏನು ಹತೋಟಿ ಆಗ್ತಿರ್ಲಿಲ್ಲ? ಪರವಾಗಿಲ್ಲ ಸರ್, ಹೇಳ್ಬೇಕಂದ್ರೆ ಪರವಾಗಿಲ್ಲ. ಈ ಗೊಬ್ಬರ ಅಂದ್ರೆ ಬರೀ ಕುರಿ ಗೊಬ್ಬರ ಮಾತ್ರ ಹಾಕದ್ ನೀವು? ಹಸಿರಲ್ಲೇ ಅದನ್ನೇ ಉಳುಮೆ ಮಾಡ್ತೀವಿಲ್ಲ ಸರ್. ಇವಾಗ ಅವಾಗ ಮಣ್ಣು ಇರೋದಕ್ಕೂ ಇವಾಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಮಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ನಾವು ಇದ್ದಾಗ ಬೂದಿ ತರ ಇತ್ತು ಸರ್ ಮಣ್ಣು, ಅಂದ್ರೆ ಬೆಜ್ಜಲ್ ಭೂಮಿ ಬೂದಿ ತರ ಇತ್ತು, ಇವಾಗ ಮುಟ್ಟಕ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ. ಕಳೆನೇ ನಮ್ದು ಗೊಬ್ಬರ ಆಗಿದೆ, ಮೂಲ ಉದ್ದೇಶ ಕಳೆನೆ. ಯಾಕಂದ್ರೆ ಇಡೀ ಜಮೀನ್ ಪೂರ ನಾವ್ ಏನು ವ್ಯವಸಾಯ ಅಂದ್ರೆ ತರಕಾರಿ ಆಗ್ಲಿ ಏನು ಬೆಳೀತಿರ್ಲಿಲ್ಲ, ಯಾವ್ದನ್ನು ಕಮರ್ಷಿಯಲ್ ಆಗಿ ಮಾಡ್ತಾ ಇರ್ಲಿಲ್ಲ. ನಮ್ಗೇನ್ ಬೇಕು ಉದ್ದೇಶ, ತೆಂಗು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಏನ್ ಬೇಕು ಅಷ್ಟು ಅಷ್ಟೇ ಮಾಡ್ತಿದ್ವಿ ಸರ್. ನಮಸ್ತೆ ಕರುನಾಡಿಗೆ ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು ಎನ್ಎಸ್ ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರೋ ಪ್ರೇಮ ಜೀವಿ. ಸಾಧಕ ಕೃಷಿಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಈಗ ಜಮೀನ್ ತುಂಬಾ ಏನು ಬೆಳೆ ತುಂಬಿಕೊಂಡಿದ್ರಲ್ಲಪ್ಪ, ಈಗ ಹೆಂಗೆ ಉಳುಮೆ ಗಿಳುಮೆ ಏನಿಲ್ವಾ ನಿಮ್ಮ ಜಮೀನಲ್ಲಿ? ಮಾಡ್ತೀವಿ ಸರ್. ಹೇಗ್ ಮಾಡ್ತೀರಿ? ನಾವು ಮಿನಿ ಟ್ರ್ಯಾಕ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಅದು ರೋಟಾವೇಟರ್ ಹೊಡಿದೀವಿ ಸರ್. ಹೌದಾ? ಈಗ ನಮ್ದು ಇಡೀ ಕುರಿಗಳು ಇಡೀ ಜಮೀನು ಓಡಾಡುತ್ತೆ ಸರ್. ಎಷ್ಟು ಇದಾಯ್ತದೆ ಅದನ್ನೆಲ್ಲ ತಿನ್ನುತ್ತೆ ಸರ್. ಅಲ್ಲಿ ಏನು ಕಳೆಗಳು ಬೀಳುತ್ತೆ ಅದನ್ನೇ ತಿಂದಿದ್ದು ಮಾಡ. ನಾವು ಅದಕ್ಕೆ ಎಕ್ಸ್ಟ್ರಾ ಏನು ಕೊಡಲ್ಲ ಸರ್, ಜೋಳನೂ ಕೊಡಲ್ಲ, ಅದಕ್ಕೆ ಸೀಡ್ಸ್ ಏನು ಕೊಡಲ್ಲ ಸರ್. ಬರೀ ಅಲ್ಲಿ ಗರ್ಕಿ ಅಲ್ಲಿ ಏನು ಕಳೆ ಐತೆ ಅದನ್ನು ತಿನ್ಕೊಂಡು ತಿಂಡಿ ಕೊಡೋದಿಲ್ಲ. ಓಕೆ, ಏನು ಕೊಡಲ್ಲ ಸರ್. ಜಮೀನಲ್ಲಿ ಓಡಾಡ್ಕೋಬೇಕು, ಜಮೀನಲ್ಲಿ ಓಡಾಡ್ಕೊಂಡು ಅಲ್ಲಿ ಏನಿರುತ್ತೋ ಅದನ್ನೇ ತಿನ್ಬೇಕು. ತಿನ್ನುತ್ತೆ ಸರ್. ಆಮೇಲೆ ಪುನಃ ನಮ್ಮ ಗಿಡಗಳದ್ದು ಎಲೆಗಳು ಕೆಳಗಡೆ ಏನು ಎಲೆಗಳು ಇರುತ್ತೆ ಸರ್, ಆ ಎಲೆಗಳನ್ನೆಲ್ಲ ತಿನ್ನುತ್ತೆ ಸರ್. ಅದನ್ನೇ ತಿಂದು ಇದು ಮಾಡುತ್ತೆ ಸರ್. ಅದು ಕೋಳಿಗೂ ಏನು ಹಾಕಲ್ವಾ? ಕೋಳಿಗಿಲ್ಲ ಸರ್, ಕೋಳಿಗೆ ರಾಗಿ ಹಾಕ್ತೀವಿ ಸರ್. ರಾಗಿ ಹಾಕ್ತೀವಿ ಸರ್. ಕೋಳಿಗೆ ಮಾತ್ರ ರಾಗಿ ಹಾಕ್ಬಿಟ್ಟು ಕುರಿಗೆ ಏನು ಕೊಡಲ್ಲ ಅಂತೀರಲ್ರಿ? ಒಂದ್ಸರಿ ಏನಾಯ್ತು ಅಂದ್ರೆ ನಮ್ಮ ಮಾವರು ಅವ್ರದ್ದು ಹಸುಗೆ ಇತ್ತು ಕೊಡ್ತಾರೆ ಸರ್, ಅದನ್ನ ತಂದು ಒಂದ್ಸರಿ ಕೊಟ್ಟಿರೋದು. ಅದು ಕೊಟ್ಟಾಗ ಅದೇನಾಯ್ತು, ಅದ್ರದ್ದು ಹಿಕ್ಕೆ ಬಂದು ತುಂಬಾ ಬೇದಿ ಕಣಗಾಗೋಯ್ತು ಅದಕ್ಕೆ. ಅವಾಗಲೇ ನಾವು ಇದು ಇದಕ್ಕೆಲ್ಲ ಅಡ್ಜಸ್ಟ್ ಆಗಲ್ಲ, ಇದು ನಾಟಿ ಹಾಕಿ ಬೆಳಿಲಿ ಅಂದ್ಬಿಟ್ಟು ನಾವು ಅಲ್ಲಿ ಏನೈತೆ ಅಲ್ಲಿದೆ ಇದು ಮಾಡ್ತೀವಿ. ಬೆಳೆನೂ ನಾಟಿ, ಕೋಳಿ ಕುರಿನೂ ನಾಟಿ ನಾಟಿ ಇದು ಮಾಡೋದು. ಓಕೆ, ಆಯ್ತಮ್ಮ. ಈಗ ತರಕಾರಿ ಏನೋ ಸರಿ ಬೆಳ್ಕೊಂಡ್ರಿ, ಈ ಕಾಳು ಅದೆಲ್ಲ ನಮ್ಮ ತಂದೆ ಜಮೀನಲ್ಲಿ ಕೊಡ್ತಾರೆ ಸರ್. ನಾನು ನಮ್ಮ ಜಮೀನಲ್ಲಿ ಉರುಳಿ ಅಲ್ಸಂದೆ ತೊಗರಿ ಸ್ಟಾರ್ಟಿಂಗ್ ಹಾಕ್ಸಿದ್ವಿ ಸರ್. ಅದು ಗೊಬ್ಬರಕ್ಕೆ ಚೆನ್ನಾಗಿರುತ್ತೆ, ಅದ್ರದ್ದು ಎಲೆ ಎಲ್ಲ ಗೊಬ್ಬರ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಇಡೀ ಜಮೀನಲ್ಲಿ ತೊಗರಿ ಹಾಕ್ಸಿದ್ವಿ. ಅದಾದಮೇಲೆ ಉಳ್ಳಿ ಅಂತೂ ಯಾವಾಗಲೂ ಇರುತ್ತೆ. ಈ ವರ್ಷ ತೆಂಗು ಉಳುಮೆ ಮಾಡೋಕ್ಕೆ ಜಾಗ ಬಿಡಲಿಲ್ಲ, ಆ ಕಡೆ ಈ ಕಡೆ ರೆಕ್ಕ ಹರಡ್ಕೊತ್ತು. ಈ ವರ್ಷ ಅದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟಿಂದ ಹಾಕೊಳ್ಳೋಣ ಅಂದ್ಕೊಂಡು ಉಳ್ಳಿ ಈ ವರ್ಷ ಅಷ್ಟೇ ಹಾಕಲಿಲ್ಲ. ಅದು ಬಿಟ್ಟರೆ ಉಳ್ಳಿ ಕಂಪಲ್ಸರಿ ಉಳ್ಳಿ ಇರ್ತಾ ಇತ್ತು. ಈಗ ನೀವು ಹನಿ ನೀರಾವರಿ ಮಾಡಿದಿರಲ್ಲ, ಅದು ಈ ಹಣ್ಣಿನ ಬೆಳೆಗಳನ್ನೆಲ್ಲ ಮದ್ ಮಧ್ಯದಲ್ಲಿ ಹಾಕೊಂಡಿದ್ದೀರಲ್ಲ? ಹೌದು ಸರ್. ಅಲ್ಲಿಗೂ ಹನಿ ನೀರಾವರಿ ವ್ಯವಸ್ಥೆನಾ? ಎಲ್ಲ ಹನಿ ನೀರಾವರಿ ಸರ್, ಎಲ್ಲಾನು. ಅದು ನಮ್ದು ಬೋರ್ ಬಂದು ಆಟೋ ಇದು ಸರ್, ಅದು ಬೆಳಗ್ಗೆ 9 ಗಂಟೆಗೆ ಆನ್ ಆದಾಗ ಕರೆಂಟ್ ಬಂದಾಗ ಅದು ಆನ್ ಆಗೋದ್ರೆ ಇನ್ ಪುನಃ ಸಂಜೆ ಅದು ಕರೆಂಟ್ 4 ಗಂಟೆಗೆ ಹೋಗುತ್ತೆ ಸರ್, ಆಗಲೇ ಆಫ್ ಆಗೋದು ಸರ್. ಓಕೆ, ಅಲ್ಲಿವರೆಗೂ ನೀರು ಹೋಗ್ತಾ ಇರುತ್ತೆ. ಅಲ್ಲಿವರೆಗೂ ನೀರು ಹೋಗ್ತಾ ಇರುತ್ತೆ ಸರ್, ಎಲ್ಲ ಗಿಡಗಳು. ಈಗ ಗೊಬ್ಬರ ಅಂತ ನೀವು ಕೊಡ್ತಾ ಇರೋದು ಕುರಿ ಗೊಬ್ಬರ? ಕುರಿ ಗೊಬ್ಬರ ಮತ್ತೆ ಹಟ್ಟಿ ಗೊಬ್ಬರ ಏನಾದರೂ ತಿಪ್ಪೆ ಗೊಬ್ಬರ ಏನಾದರೂ ತಗತ್ತೀರಾ? ಇಲ್ಲ ಇಲ್ಲ, ಯಾವುದು ತಗೊಂಡು ಅದು ಸ್ಟಾರ್ಟಿಂಗ್ ಒಂದ್ಸರಿ ತಗೊಂಡು ಯಾವಾಗ ನಮ್ದು ಗಿಡಗಳು ಹಾಳಾಯ್ತು ಅವಾಗಲೇ ಬೇಡ ಅಂದ್ಬಿಟ್ಟು ಅವಾಗಲೇ ನಿಲ್ಲಿಸ್ಬಿಡು ಸರ್. ಆಯ್ತು, ಈಗ ನೀರು ಕೊಡ್ತೀರಿ, ಕುರಿ ಗೊಬ್ಬರ ಕೊಡ್ತೀರಿ? ಕುರಿ ಗೊಬ್ಬರ ಸರ್. ಅಷ್ಟೇ ಗಿಡಗಳಿಗೆ? ಗಿಡಗಳಿಗೆ. ಪುನಃ ಇದು ಕಳೆ ಜಾಸ್ತಿ ಆದಾಗ ಅದನ್ನೇ ರೋಟಾವೇಟರ್ ಹೊಡೆದು ಅದನ್ನೇ ಹಾಗೆ ಮಣ್ಣಿಗೆ ಗೊಬ್ಬರ ಆದಂಗೆ ಆಗೋಯ್ತದೆ ಸರ್. ಅಷ್ಟೇನಾ? ಅಷ್ಟೇ ಕೊಡೋದು ಸರ್. ಇನ್ನೇನು ಮಾಡಲ್ಲ? ಇನ್ನಿಲ್ಲ ಸರ್, ಇನ್ನು ಫಿಶ್ ಅಮಿನ ಆಸಿಡ್ ಮಾಡ್ತೀವಿ ಸರ್. ಹೆಂಗ್ ಮಾಡ್ತೀರಿ ಹೇಳಿ? ಫಿಶ್ನ ಕಟ್ ಮಾಡಿಸ್ಬಿಡ್ತೀವಿ ಸರ್, ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಬಿಟ್ಟು 1 ಕೆಜಿ ಮೀನ್ಗೆ 1 ಕೆಜಿ ಸಾವಯವ ಬೆಲ್ಲ ಹಾಕಿಸ್ತೀವಿ ಸರ್. ಹಾಕಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ಮಡಗಿ ಅದೊಂದು 21 ದಿನದವ್ರು ಮಡಗಿರ್ತೀವಿ ಸರ್. ಅದು ಆಮೇಲೆ ತೆಗೆದು ಅದನ್ನ 1 ಲೀಟ್ರಿಗೆ 2 ml ಇಲ್ಲ 3 ml ಹಾಕೊಂಡು ಸ್ಪ್ರೇ ಕೊಡ್ತೀವಿ ಸರ್. ಏನು ಅನುಕೂಲ ಕಂಡಿದ್ದೀರಿ? ಅದು ಕೊಟ್ಟಾಗ ಈಗ ಎಲೆ ಚಿಗುರುಗಳೆಲ್ಲ ಚೆನ್ನಾಗಿ ಬರುತ್ತೆ ಸರ್. ಅಂದರೆ ನಮಗೆ ಮೇಯ್ನಲ್ಲಿ ಇದ್ದಿರೋದು ಹುಳಗಳದ್ದು ಜಾಸ್ತಿ ಸರ್. ಎಲ್ಲ ಎಲೆ ತಿನ್ನೋದು ಇದೆಲ್ಲ ಸಿಕ್ಕಾಬಿಟ್ಟಿದ್ದು, ಯಾಕಂದರೆ ನಾವು ಅದಕ್ಕೆಲ್ಲ ಏನೋ ಔಷಧಿ ಹೊಡೆಯಲ್ಲ ಸರ್. ಅದು ಕೊಡೋದು ಬೇವಿನೆಣ್ಣೆ, ಪುನಃ ಗಂಜಲ, ಪುನಃ ಇಲ್ಲ ಅಂತಂದರೆ ಮಜ್ಜಿಗೆ, ಹುಳಿ ಮಜ್ಜಿಗೆ ಹೊಡಿತೀವಿ ಸರ್. ಅದು ಬಿಟ್ಟರೆ ಇದೊಂದು ಸ್ಪ್ರೇ ಕೊಡ್ತೀವಿ ಅಷ್ಟೇ ಸರ್. ಓಕೆ, ಇನ್ನು ಬೇರೆ ಏನು ಮಾಡಲ್ಲ ಸರ್. ಈಗ 2021ರಿಂದ ನಿಮ್ಮ ಪ್ರಯೋಗಗಳು ಅಲ್ವಾ? ಓಕೆ, ಆಲ್ಮೋಸ್ಟ್ ಒಂದು 4.5 ವರ್ಷ ಆಗೋಗ್ಬಿಟ್ಟಿದೆ. 4 ವರ್ಷ ಆಗೋಯ್ತು. ಹೌದಾ? ಈಗೇನು ಖರ್ಚಿಗೆ ಮಾಡ್ಕೋತಿದ್ದೀರೋ ಅಥವಾ ಏನಾದ್ರು ಆದಾಯ ಏನಾದ್ರು ಬರ್ತಿದೆಯಮ್ಮ ಶ್ರುತಿ ನೀವು ಮಾಡೋ ವ್ಯವಸಾಯದಿಂದ? ಆದಾಯ ಇಲ್ಲ ಸರ್, ನಿಜ ಹೇಳ್ಬೇಕಂದ್ರೆ ಇನ್ನೂ ಆಗ್ತಾನೆ ಇದ್ದೀವಿ ದುಡ್ಡು. ಇವಾಗಷ್ಟೇ ಕುರಿ ಶೆಡ್ ದೊಡ್ಡದ್ ಮಾಡೋಣ, ಎಲ್ಲಕ್ಕೂ ಗೊಬ್ಬರ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಶೆಡ್ ಮಾಡೋದಕ್ಕೋಸ್ಕರ ಅದರದ್ದು ಇವಾಗ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮುಕ್ಕಾಲು ಭಾಗ ಮುಗ್ದಿದೆ. ಮತ್ತೆ ಈಗಷ್ಟೇ ನಮ್ಮದು ಸಿಸಿ ಕ್ಯಾಮ್ರಾ ಹಾಕ್ಸಿದ್ದು, ಸುತ್ತ ಕಲ್ಲು ಹಾಕಿದ್ದು, ಪ್ರತಿ ವರ್ಷನೂ ಅದಕ್ಕೆ ಇನ್ವೆಸ್ಟ್ಮೆಂಟು, ಏನು ಡೆವಲಪ್ ಮಾಡೋಕ್ಕಾಗುತ್ತೆ ಹಂಗೆ ಮಾಡ್ತಾ ಇದ್ದೀವಿ. ಸಿಸಿ ಕ್ಯಾಮ್ರಾ ಯಾಕೆ ನಾವು ಇಲ್ಲಿ ನೋಡ್ಕೊಳ್ಳೋಕ್ಕೆ ಸರ್, ಇಲ್ಲ ಕುತ್ಕೊಂಡು ನೋಡ್ಕೊಳಕ್ಕೆ ಸರ್, ಕೆಲವೊಂದ್ಸರಿ ಕುರಿನ ಅಲ್ಲೇ ಕುತ್ಕೊಂಡು ಕಾಯ್ಕೊಂಡಿರ್ತೀನಿ. ಕ್ಯಾಮ್ರಾ ಮೂಲಕ ಕಾಯೋದು? ಹೌದು ಸರ್. ಅದೆಲ್ಲರೂ ಬೇರೆ ಕಡೆ ಹೋದ್ರೆ ಓಯ್ ಅನ್ನೋದು ಕ್ಯಾಮ್ರಾ ಕೇಳಿಸಲ್ಲ ಸರ್. ಬಟ್ ಅವು ನಾವಿದ್ರೆ ಮಾತ್ರ ಅವು ದೂರ ಹೋಗೋದು ಸರ್, ಇಲ್ಲ ಅಂತಂದ್ರೆ ನಮ್ಮ ಮನೆ ಸುತ್ತನೇ ಮೇಯ್ತಿರ್ತವೆ ಸರ್. ನಮ್ಮ ತಂದೆಗೇನಾದ್ರು ಅಲ್ಲಿ ತುಂಬ ಕೆಲಸ ಇದ್ದು ಬರೋಕ್ಕಾಗಲಿಲ್ಲ ಅಂದರೆ ಸ್ಟಾರ್ಟಿಂಗು ಒಂದು 2-3 ತಿಂಗಳು ಹಂಗೆ ಬಿಟ್ಟಿದ್ರು ಸರ್, ಒಳಗಡೆ ಅವು ಹೊರಗಡೆ ಹೋಗ್ತಿರ್ಲಿಲ್ಲ. ಅಲ್ಲೇ ಕೋಳಿ ಆಗಲಿ ಕುರಿ ಆಗಲಿ ಬಂದು ಬಿಟ್ಬಿಟ್ರೆ ಅವು ಪಾಡ್ಗವ ಮೇಯ್ಕೊಳ್ಳೋದು, 6:30 ಆಯ್ತಿದ್ದಂಗೆ ಒಳಗಡೆ ಶೆಡ್ ಒಳಗಡೆ ಹೋಗ್ತಿತ್ತು, ಒಳಗಡೆನೂ ಕ್ಯಾಮ್ರಾ ಇರ್ತಿತ್ತಲ್ಲ ನೋಡ್ಕೊತಿದ್ದೆ. ಆದಾಯ ಏನೂ ಇಲ್ಲ ಅಂದ್ಬಿಟ್ರಿ, ಈಗ ನಿಮಗೆ ಹಣ್ಣು ಸಿಗ್ತಾ ಇದೆ, ತರಕಾರಿ ಸಿಗ್ತಾ ಇದೆ, ಸೊಪ್ಪು ಸಿಗ್ತಾ ಇದೆ, ಖುಷಿಯಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ಅವೆಲ್ಲ ಏನು ಆದಾಯ ಅಂತ ಅನ್ಸಲ್ವಾ ನಿಮಗೆ? ಖಂಡಿತ ಇದೆ, ತುಂಬ ಖುಷಿಯಾಗಿದ್ದೀವಿ, ಅದೇ ಒಂದು ದೊಡ್ಡ ಆದಾಯ ಅಂತ ಅನ್ಬೋದು ಸರ್. ಅಲ್ವೇ, ದುಡ್ಡೇ ಆದಾಯ ಅಲ್ಲ ಯಾವಾಗ್ಲೂ. ಹೌದು ಸರ್, ನಿಜ ಸರ್. ವಾರದ ಕೊನೆಗೆ ಅಲ್ಲಿ ಹೋಗ್ತೀರಿ, ಖುಷಿಯಾಗಿರ್ತೀರಿ, ಮಕ್ಕಳು ಮರಿನೆಲ್ಲ ಕರ್ಕೊಂಡು ಹೋಗ್ತೀರಿ, ಅವ್ರಿಗೂ ವ್ಯವಸಾಯದ ಪಾಠ ಹೇಳಿ ಅನ್ನೋದು ಕೇಳಿಸಲ್ಲ ಸರ್. ಬಟ್ ಅವು ನಾವಿದ್ರೆ ಮಾತ್ರ ಅವು ದೂರ ಹೋಗೋದು ಸರ್, ಇಲ್ಲ ಅಂತಂದ್ರೆ ನಮ್ಮ ಮನೆ ಸುತ್ತನೇ ಮೇಯ್ತಿರ್ತವೆ ಸರ್. ನಮ್ಮ ತಂದೆಗೇನಾದ್ರು ಅಲ್ಲಿ ತುಂಬ ಕೆಲಸ ಇದ್ದು ಬರೋಕ್ಕಾಗಲಿಲ್ಲ ಅಂದರೆ ಸ್ಟಾರ್ಟಿಂಗು ಒಂದು 2-3 ತಿಂಗಳು ಹಂಗೆ ಬಿಟ್ಟಿದ್ರು ಸರ್, ಒಳಗಡೆ ಅವು ಹೊರಗಡೆ ಹೋಗ್ತಿರ್ಲಿಲ್ಲ. ಅಲ್ಲೇ ಕೋಳಿ ಆಗಲಿ ಕುರಿ ಆಗಲಿ ಬಂದು ಬಿಟ್ಬಿಟ್ರೆ ಅವು ಪಾಡ್ಗವ ಮೇಯ್ಕೊಳ್ಳೋದು, 6:30 ಆಯ್ತಿದ್ದಂಗೆ ಒಳಗಡೆ ಶೆಡ್ ಒಳಗಡೆ ಹೋಗ್ತಿದ್ದು, ಒಳಗಡೆನೂ ಕ್ಯಾಮ್ರಾ ಇರ್ತಿತ್ತಲ್ಲ ನೋಡ್ಕೊತಿದ್ದೆ. ಆದಾಯ ಏನೂ ಇಲ್ಲ ಅಂದ್ಬಿಟ್ರಿ, ಈಗ ನಿಮಗೆ ಹಣ್ಣು ಸಿಗ್ತಾ ಇದೆ, ತರಕಾರಿ ಸಿಗ್ತಾ ಇದೆ, ಸೊಪ್ಪು ಸಿಗ್ತಾ ಇದೆ,